ಅನ್ಯದೇಶಂ ಪರಮಂ ಸುಖಂ ಕಥಂ ನ ತದ್ವಿಜಾನೀಯಾ ನತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ಭೀಮಾ ವಿದ್ಯುತೋ ಭಾಂತಿ ಕುತೋ ಯಮಗ್ನಿಃ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಷಾ ಸರ್ವಮಿದಂ ವಿಭಾತಿ. ತದೇತತ್ ಬ್ರಹ್ಮ ಪರಮಂ ಸುಖಂ ಬ್ರಹ್ಮ ಅನಿರ್ದೇಶ್ಯಂ ಬ್ರಹ್ಮ ತದ್ ಏತದ್ ಇತಿ ಮನ್ಯಂತೆ. ಇಂತಹ ಆ ಬ್ರಹ್ಮನು ಇದೇ ಆ ಬ್ರಹ್ಮ ಅಂತ ಪ್ರತ್ಯಕ್ಷಮೇವ ಇದೆ ಮನ್ಯಂತೆ. ಇದೇ ಹೂವು, ಇದೇ ಘಟ, ಇದೇ ಗಾಳಿಪಟ, ತಥೈವ ಇದೇ ಬ್ರಹ್ಮ. ಇಸುಕ್ಕೆ ಇದೇ ಗಾಳಿಪಟ ನಿರ್ದೇಶ್ಯಂ, ಇದೇ ಹೂವು ನಿರ್ದೇಶ್ಯಂ, ಇದೇ ಘಟ ನಿರ್ದೇಶ್ಯಂ, ಆದರೆ ಬ್ರಹ್ಮ ನಿರ್ದೇಶ್ಯಂ ಕಾದು ಅನಿರ್ದೇಶ್ಯ. ಬ್ರಹ್ಮ ಅನಿರ್ದೇಶ್ಯ, ತಸ್ಮಾತ್ ಕಥಂ ಗೋಚರಂ, ಅದು ನಮಗೆ ಕಾಣಿಸ್ತದೆ ಅಂತ ಹೇಗೆ ಹೇಳ್ತೀರಾ? ಆ ಹೌದಪ್ಪ, ಅಷ್ಟು ಸುಲಭ ಕಾಣೋದಿಲ್ಲ. ಯೇ ಬ್ರಾಹ್ಮಣಾಃ ನಿವೃತ್ತ ಈಶಣಾಃ, ನಿವೃತ್ತ ಏಷಣಾಃ, ಯಾವ ವಿವೇಕಿಯಾದ ಒಬ್ಬ ಮೋಕ್ಷು ಇದ್ದಾನೋ ಅವನು ಏಷಣಾತ್ರಯಗಳನ್ನು ತ್ಯಾಗ ಮಾಡಿದ ಮೋಕ್ಷು ಆಗಿದ್ದರೆ, ಹೇಳಿದ್ನಲ್ವೋ ಇವು ಮೂರು ಪವರ್, ಇವು ಮನಿ ಪವರ್, ಪ್ರಾಪರ್ಟಿ ಪವರ್, ಮನಿ ಪವರ್, ಪ್ರಾಪರ್ಟಿ ಪವರ್, ಆಮೇಲೆ ಪವರ್ ಪವರ್, ಅಧಿಕಾರತ್ವದ ಪವರ್. ಈ ಮೂರು ಶಕ್ತಿಗಳನ್ನು ತ್ಯಾಗ ಮಾಡಿ ಏಷಣಾತ್ರಯ, ಅವನು ಪ್ರತ್ಯಕ್ಷವಾಗಿ ಅವನಿಗೆ ಗೊತ್ತಾಗ್ತಿದ್ರೆ ಅರ್ಥ ಏನು? ತತ್ ಸುಖಂ ಅಹಮಿತಿ ವಿಜಾನೀಯಾಮ್, ಇದೇ ಪ್ರತ್ಯಕ್ಷ. ಆ ಅಖಂಡ ಸಚ್ಚಿದಾನಂದ ಸುಖವು ಅದೇ ನನ್ನ ಸಹಜತೆ, ಅನುಭವ ಅಲ್ಲ, ಅನುಭವಿಸೋದಲ್ಲ. ಎಲ್ಲ ಪ್ರಸಂಗಗಳಲ್ಲಿ ನೋಡಿ, ಉದಾಹರಣೆ ಎಷ್ಟು ಕ್ಷುಲ್ಲಕ ಉದಾಹರಣೆ ಇದೆ, ಆದರೂ ಚೆನ್ನಾಗಿ ಅರ್ಥ ಆಗ್ತದೆ. ಪಬ್ಲಿಕ್ ಟಾಯ್ಲೆಟ್ಸ್ನಲ್ಲಿ ಜೆಂಟ್ಸು ಲೇಡೀಸು ಅಂತ ಎರಡು ಬೋರ್ಡ್ ಹಾಕಿರ್ತಾರೆ. ನಮಗೆಷ್ಟು ಜ್ಞಾನ ಇದೆ ಅಂತಂದರೆ, ನಾವು ನಮ್ಮ ನಮ್ಮ ಟಾಯ್ಲೆಟ್ಗಳಿಗೆ ನಾವು ಹೋಗ್ತೀವಿ. ಎಲ್ಲಿಂದ ಬಂತಪ್ಪ ಈ ಜ್ಞಾನ? ಎಷ್ಟು ಸ್ಪಷ್ಟ, ಅಷ್ಟು ಸ್ಪಷ್ಟ. ಅದೇನು ಬೋರ್ಡ್ ನೋಡಿದಾಗ ಅಷ್ಟೇ ಅಲ್ಲ, ಎಲ್ಲ ಸಮಯದಲ್ಲಿಯೂ ಕೂಡ ನಾನು ಹೆಂಗಸು, ನಾನು ಗಂಡಸು, ನಮಗೆ ಸ್ಪಷ್ಟ ಇದೆ. ಬೋರ್ಡ್ ನೋಡಿದಾಗ ಎಷ್ಟು ಸ್ಪಷ್ಟ ಆಗ್ತದೆ, ಬಾಕಿ ಟೈಮ್ಗಳೊಳಗೆ ನಾನು ಮರ್ತಿರ್ತೀನಿ ಅಂತ ಹಂಗೇನಿಲ್ಲ. ಅಲ್ಲಿ ಬಸ್ಸಿನೊಳಗೆ ಹೆಂಗಸರಿಗಾಗಿ ಅಂದು ಕಾದಿರಿಸಲಾಗಿದೆ, ಮಹಿಳೆಯರಿಗೆ ಮಾತ್ರ. ಹೋಗಿ ನಾವು ಕೂತ್ಕೊಂಡ್ರೆ ಜುಟ್ಟು ಹಿಡಿದು ಹೊರಗೆ ಹಾಕ್ತೇವೆ. ಬಹಳ ಸಹಿತ ನೋಡೋಂಗಿಲ್ಲ ನಾವು, ಯಾಕೆಂದ್ರೆ ನಾವು ಬೇರೆ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ. ಎಷ್ಟು ಖಚಿತ ಇದೆ ಅಷ್ಟು ಖಚಿತವಾಗಿ ಈ ಸ್ಥೂಲ ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳ ಸಂಬಂಧವಿಲ್ಲದೇ ಇದ್ದಂತಹ ಅತಿರಿಕ್ತ ಆತ್ಮ ನಾನು ಅಂತ ಅದು ಅಷ್ಟು ಸ್ಪಷ್ಟ ಇರಬೇಕು. ಅನುಭವ ಅಲ್ಲ, ಯಾವುದು ಅನುಭವ ಇವತ್ತು ಅನುಭವಿಸ್ತೇವೋ ಅದು ಸಬ್ಜೆಕ್ಟ್ ಟು ಚೇಂಜ್. ನಮ್ಮ ನಮ್ಮ ಬುದ್ಧಿ ಮಟ್ಟದಲ್ಲಿ ಅದನ್ನು ನಾವು ಅಂದ್ಕೊಂಡಿರ್ತೇವೆ ಅಷ್ಟೇ. ಏನು ಕಾಣಿಸ್ತದಪ್ಪ ಅಂತ ಕೇಳಿದೆ. ಅಲ್ಲೋ ಲಾಸ್ಟ್ ಬೆಂಚ್ನೊಳಗೆ ಪೊಲಿಟಿಷಿಯನ್ ಕೂತಿದ್ದ, ನಮ್ಮ ಪಕ್ಷದ ಗುರ್ತು ಬಿಡ್ರಿ ಅಂದ. ಕೈ ನಮ್ಮ ಪಕ್ಷದ ಗುರ್ತು ಅಂದ. ನಡು ಒಬ್ಬ ಕೂತಿದ್ದ, ಅವ ಅಂದ ನೀವು 84 ವರ್ಷ ಬದುಕ್ತೀರಿ ಅಂತ. ಅವನು ಪೊಲಿಟಿಷಿಯನ್ ಅಲ್ಲ, ಅವ ಯಾರು, ಅವನು ಅವನು ಹಸ್ತ ಸಾಮುದ್ರಿಕ ಫ್ರಂಟ್ ಲೈನ್ ದಲ್ಲಿ ಹೋಗಿ ಕೂತಿದ್ದ. ಸ್ವಾಮೀಜಿ ನಿಮ್ ಕೈಯೊಳಗೆ ಭಾರಿ ಬ್ಯಾಕ್ಟೀರಿಯವ ಅಂದ. ಅವನ ಆರೋಗ್ಯ ಚಿಕಿತ್ಸಕ ಈಗ ಕೈ ಮೂರವನ ಒಂದದನ್ನ ಮತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಒಂದೊಂದು ತಿಳುವಳಿಕೆ ಯಾಕಾಯ್ತು. ಅವರ ಬುದ್ಧಿಮಟ್ಟ ನಾವು ಏನೇನು ಗುರುತಿಸ್ತೀವಿ ನಮ್ಮ ಬುದ್ಧಿಮಟ್ಟದಲ್ಲೇ ಗುರುತಿಸ್ತೀವಿ, ಅದನ್ನು ಮೀರಿ ಆಚೆ ಹೋಗುವುದಿಲ್ಲ ನಾವು. ಬುದ್ಧಿಮಟ್ಟದಲ್ಲಿ ಗುರುತಿಸಲ್ಪಟ್ಟಿದ್ದು ನಿರ್ದೇಶ್ಯಂ. ಬುದ್ಧಿಮಟ್ಟದಲ್ಲಿ ನಾವೇನು ಗುರುತಿಸ್ತೀವಿ ಅದು ನಿರ್ದೇಶ್ಯಂ. ಬುದ್ಧಿಮಟ್ಟವನ್ನು ಮೀರಿ ನಾವೇನು ಗುರುತಿಸ್ತೀವಿ ಅದು ಅನಿರ್ದೇಶ್ಯ. ಆ ಮೀರಿದ್ದು ಹೇಗಿರ್ತದೆ, ನಿವೃತ್ತ ಏಷಣಾತ್ರಯ ನಿವೃತ್ತ ಏಷಣ ಈ ಬ್ರಾಹ್ಮಣ ತದೇತ ಪ್ರತ್ಯಕ್ಷಮೇ ವೇದ ಮನ್ಯಂತೆ ಕೇನ ಪ್ರಕಾರೇಣ ತತ್ಸುಖಂ ಅಹಂ ವಿಜಾನೀಯ. ಆ ಸುಖವು ನಾನೇ ಅನ್ನುವುದನ್ನು ತಿಳಿಯೋದೇನಿದೆಯೋ ಅದು ಅನಿರ್ದೇಶ್ಯ. ಆದರೆ ಆ ಸುಖವು ನಾನೇ ಅನ್ನುವುದನ್ನು ಹೇಗೆ ತಾನೇ ತಿಳಿಲಿಕ್ಕೆ ಸಾಧ್ಯ? ಇರೋದು ಒಂದೇ ದಾರಿ, ಗುರುತಿಸುವವನೇ ಆತ್ಮನಾಗಿದ್ದರಿಂದಾಗಿ ಆ ಆತ್ಮನಿಗೆ ಇರುವ ಪ್ರತಿಬಂಧಕಗಳನ್ನು ಸರಿಸಿದ್ದೆ ಆದರೆ ವಿವೃಣತೆ ತನುಂ ಸ್ವಾ, ತನ್ನ ಸ್ವರೂಪದಿಂದ ತಾನೇ ಅಲ್ಲಿ ಅನಾವರಣಗೊಳ್ಳುತ್ತದೆ. ಹೊಸದೇನಲ್ಲ, ಅನಾತ್ಮಗಳು ಮುಚ್ಚಿಕೊಂಡಿದ್ದು ಶಾಸ್ತ್ರದ ಪ್ರಕ್ರಿಯೆಗಳ ಆಧಾರದ ಮೇಲೆ ಆ ಮುಚ್ಚಿಕೊಂಡಿರುವಂತಹದ್ದನ್ನು ನಾವು ಬದಿಗೆ ಸರಿಸುವುದರಿಂದ ಇದ್ದ ಆತ್ಮನು ಇದ್ದಂತೆಯೇ ಇದ್ದಲ್ಲಿಯೇ ಅನಾವರಣಗೊಳ್ಳುತ್ತಾನೆ. ಹಿ ಗೆಟ್ಸ್ ಅನ್ಫೋಲ್ಡೆಡ್, ಅನಾವರಣಗೊಳ್ಳುತ್ತಾನೆ. ಆದರೂ ಬಿಡಿ ಸರ್, ಕಿಮು ತದ್ಭಾತಿ ದೀಪ್ಯತೆ, ಅದನ್ನು ನಾನು ಹೇಗೆ ತಿಳ್ಕೊಳ್ಳಲಿ, ಅದು ಬೆಳಗುತ್ತದ ಅಂತ ತಿಳ್ಕೊಳ್ಳೋ ಅಥವಾ ಅದು ಚೆನ್ನಾಗಿ ಕಾಣಿಸ್ತದ ಅಂತ ತಿಳ್ಕೊಳ್ಳಿ. ವಿಭಾತಿ, ವಿಭಾತಿ ಅಂದರೆ ಚೆನ್ನಾಗಿ ಕಾಣೋದು. ಭಾತಿ ಅಂದರೆ ಬೆಳಗುತ್ತದೆ, ಭಾ ಪ್ರಕಾಶ, ಪ್ರಕಾಶಾತ್ಮಕಂ ತತ್. ಅದು ಬೆಳಕಿನ ರೂಪದಲ್ಲಿ ಕಾಣುತ್ತದೋ ಅಥವಾ ನನ್ನ ದೃಷ್ಟಿಗೆ ಗೋಚರವಾಗ್ತದೆ. ಅಸ್ಮದ್ ಬುದ್ಧಿ ಗೋಚರತ್ವೇನ ವಿಭಾತಿ ವಿಸ್ಪಷ್ಟಂ ದೃಶ್ಯತೆ, ವಿಸ್ಪಷ್ಟಂ ದೃಶ್ಯತೆ, ನನ್ನ ಕಣ್ಣುಗಳಿಗೆ ಅದು ಕಾಣುತ್ತದೆಯೋ, ಚೆನ್ನಾಗಿ ಕಾಣುತ್ತದೆಯೋ. ಹಾಗಾದರೆ ಒಂದು ಪ್ರಶ್ನೆ, ಅದು ಬೆಳಗುತ್ತದೆಯೋ? ಇನ್ನೊಂದು ಪ್ರಶ್ನೆ, ಅದು ಕಾಣುತ್ತದೆಯೋ ಅಥವಾ ಕಾಣೋದಿರು ಕಿಂವಾ ನ ಇದೆ. ಅಲ್ಲಿಗೆ ಆ ಭಾಷ್ಯ ಮುಗೀತು. 154 ಮಂತ್ರ, ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನ ಇಮಾ ವಿದ್ಯುತಃ ಭಾಂತಿ ಅಯಂ ಅಗ್ನಿಹಿ ಕುತಃ. ತತ್ರ, ತತ್ರ ಅಂದರೆ ಬ್ರಾಕೆಟ್ ಮಾಡೋಕೆ, ಆ ಬ್ರಹ್ಮನಲ್ಲಿ, ಆ ಬ್ರಹ್ಮನಲ್ಲಿ ಸೂರ್ಯ ನ ಭಾತಿ. ಸೂರ್ಯ ತತ್ರ ಬ್ರಾಕೆಟ್ ಮಾಡೋಕೆ ಬ್ರಹ್ಮಣಿ ನ ಭಾತಿ. ಸೂರ್ಯನು ಆ ಬ್ರಹ್ಮನನ್ನು ಬೆಳಗುವುದಿಲ್ಲ. ನ ಚಂದ್ರ ತಾರಕಂ, ಈ ನಕ್ಷತ್ರಗಳು, ಈ ಚಂದ್ರ ಆ ಬ್ರಹ್ಮನನ್ನು ಬೆಳಗುವುದಿಲ್ಲ. ನ ಇಮಾ ವಿದ್ಯುತಃ, ಈ ಮಿಂಚುಗಳು ಕೂಡ ಆ ಬ್ರಹ್ಮನನ್ನು ಬೆಳಗಲಾರವು. ಹೀಗಿದ್ದಲ್ಲಿ ಬ್ರಾಕೆಟ್ ಬೆಳಗ, ಹೀಗಿದ್ದಲ್ಲಿ ಕುತಃ ಅಯಂ ಅಗ್ನಿಹಿ, ಈ 10 ಪೈಸೆ ಕರ್ಪರ ಹೇಗೆ ತಾನೇ ಬೆಳಗೀತು? ಭಾಂತಂ ತಮೇವ ಸರ್ವಂ ಅನುಭಾತಿ, ಹೊಳೆಯುತ್ತಿರುವ ಅವನನ್ನೇ ಅನುಸರಿಸಿ ಎಲ್ಲವೂ ಹೊಳೆಯುತ್ತಾ ಇವೆ. ತಸ್ಯ ಭಾಷಾ ಸರ್ವಂ ಇದಂ ವಿಭಾತಿ. ತಸ್ಯ ಭಾಷಾ, ಅವನ ಆ ಬೆಳಕಿನಿಂದಲೇ, ಅವನ ಆ ಬ್ರಹ್ಮನ ಬೆಳಕಿನಿಂದಲೇ, ಅವನ ಆ ಸಚ್ಚಿದಾನಂದ ಆತ್ಮನ ಬೆಳಕಿನಿಂದಲೇ ಇದಂ ಸರ್ವಂ ವಿಭಾತಿ, ಇರುವುದಿದೆಲ್ಲವೂ ಕೂಡ ಬೆಳಗುತ್ತಾ ಇದೆ. ಇದೆಲ್ಲವೂ ಬೆಳಗುತ್ತಾ ಇದೆ. ಮ್ಯಾಚ್ ಸ್ಟಿಕ್ಕನ್ನು ತಗೊಂಡು ಸೂರ್ಯನನ್ನು ತೋರಿಸ್ತೀನಿ ಬನ್ನಿ ಅಂತಂದರೆ ಎಷ್ಟು ಆಭಾಸ ಅನ್ನಿಸ್ತದೆ? ಹಾಗೆ ಸೂರ್ಯ ಒಂದು ಮ್ಯಾಚ್ ಸ್ಟಿಕ್ ಇದ್ದಂತೆ, ಅವನ ಬೆಳಕಿನಲ್ಲಿ ಬ್ರಹ್ಮನ ಬೆಳಕನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಅದು ಇಲ್ಲಿ ಕೊಟ್ಟಿರುವ ಅನಾಲಜಿ. ತತ್ರ ಸೂರ್ಯ ನ ಭಾತಿ. ಇವು ಕಾರ್ ಹೋಗ್ತಿರ್ತಾವಲ್ಲ, ಭಾರಿ ಮಜಾ. ಈ ಕಡೆ ಕಾರ್ ಬರ್ತಿರ್ತ ನೈಟ್ ಡ್ರೈವಿಂಗ್ನೊಳಗೆ, ನಿಮ್ಮ ಪಾಡು ನೀವು ಆರಾಮಾಗಿ ಕೂತಿರ್ತೀರಿ, ನಿಮಗೆಲ್ಲ ಸ್ಪಷ್ಟ ಕಾಣಿಸ್ತಿರ್ತದೆ ಬೆಳಕಿನೊಳಗೆ. ಆದರೆ ಅಕಸ್ಮಾತ್ ಆ ಕಡೆ ಬರೋವಂಥ ವಾಹನಗಳ ಅವುಗಳಲ್ಲಿಯ ಹೆಡ್ಲೈಟನ್ನು ನೀವು ನೋಡಿಬಿಟ್ರೆ ನಿಮ್ಮ ಬೆಳಕು ಕಾಣೋಂಗಿಲ್ಲ, ರಸ್ತೆದೊಳಗೆ ಇದ್ದಿದ್ದು ಇಲ್ಲದ್ದು ಏನು ಕಾಣೋಂಗಿಲ್ಲ. ಆ ಹೆಡ್ಲೈಟ್ ನಿಮ್ಮನ್ನು ನುಂಗಿ ಹಾಕಿ. ಹಾಗೆ ಸೂರ್ಯನ ಬೆಳಕಿನಲ್ಲಿ ಬ್ರಹ್ಮನ ನೋಡಿಕ್ಕೆ ಹೋದರೆ ಬ್ರಹ್ಮನ ಬೆಳಕು ಸೂರ್ಯನ ಬೆಳಕನ್ನ ಏನು ಮಾಡಿಬಿಡ್ತದೆ? ನಂಗೆ ಆ ಸೂರ್ಯನ ಬೆಳಕನ್ನು ಮ್ಯಾಸ್ಟಿಕ್ನಿಂದ ಕರ್ಪೂರದಿಂದ ಬೆಳಗಲಿಕ್ಕೆ ಹೋದರೆ ಆ ಸೂರ್ಯನ ಬೆಳಕು ಯಾರನ್ನು ನುಂಗಿ ಹಾಕ್ತದೆ? ಆ ಕರ್ಪೂರ ನುಂಗಿ ಹಾಕ್ತದೆ. ಇಷ್ಟೇ ಇರೋದು ಸ್ವಾಮಿ. ಬ್ರಹ್ಮನ ಬೆಳಕು ಇದು ಇನ್ನೊಂದು ಬೆಳಕಿನಿಂದ ಬೆಳಗುವಂಥದ್ದಲ್ಲ. ಈಗ ಇದು ವಸ್ತು ನಿಮಗೆ ಬೆಳಗುತ್ತಾ ಇದೆ, ಇಲ್ಲಿ ಇನ್ನೊಂದು ವಸ್ತು ಬೆಳಗುತ್ತಾ ಇದೆ, ಇಲ್ಲಿ ಮತ್ತೊಂದು ವಸ್ತು ಬೆಳಗುತ್ತಾ ಇದೆ. ಈ ಮೂರು ವಸ್ತುಗಳು ಏಕಕಾಲಕ್ಕೆ ಬೆಳಗ್ತಾ ಇರ್ಬೋದು ಅಥವಾ ಒಂದೊಂದಾಗಿ ಬೆಳಗ್ತಾ ಇರ್ಬೋದು. ಇವು ಬೆಳಗಲಿಕ್ಕೆ ಸೂರ್ಯನ ಬೆಳಕು ಕಾರಣ. ಹೌದು, ಸ್ವತಃ ಇವುಗಳಿಗೆ ಬೆಳಗುವ ಶಕ್ತಿ ಇಲ್ಲ. ಯಾರ್ದೋ ಬೆಳಕನ್ನು ಇವು ಬಾರೋ ಸಾಲ ತಗೊಂಡವೆ. ಯಾರು ಬೆಳಕನ್ನು ಸಾಲ ತಗೊಂಡವೆ? ಸೂರ್ಯನ ಬೆಳಕನ್ನು ಸಾಲದಲ್ಲಿ ತಗೊಂಡು ನಮ್ಮ ಸ್ವಂತ ಅಂತ ನಿಮಗೆಲ್ಲರಿಗೂ ತೋರಿಸ್ ನಾವು ವ್ಯಕ್ತಪಡಿಸ್ತಾವೆ. ಮಾಡ್ತಾರೆ ನೋಡ್ರಿ, ಚೈನಾ ಸಾಮಾನು ತರಿಸ್ತಾರೆ, ಅದು ಲೇಬಲ್ ತಗೊಳ್ಳೋದು ತಮ್ಮ ಇಂಡಿಯಾ ಹಾಕ್ತಾರೆ, ಸ್ವಂತ ಅಂತ ಕೊಡ್ತಾರೆ, ರೇಟ್ ಜಾಸ್ತಿ ಮಾಡಿ. ಹಾಗೆ ಇವೆಲ್ಲ ಸ್ವಂತ ಸ್ವಂತ, ಯಾವುದಕ್ಕೂ ಸ್ವಂತ ಬೆಳಕಿಲ್ಲ. ಮತ್ತು ಯಾವ ಬೆಳಕಿದೆಲ್ಲ? ತಮೇವ ಭಾಂತಂ ಸರ್ವಂ ಅನುಭಾತಿ. ಅವನು ಆ ಬ್ರಹ್ಮನು ಬೆಳಕೇ ತನ್ನ ಸ್ವಭಾವದಿಂದ ಇದ್ದಾನೆ, ಬೆಳಕಿನಂತೆಯೇ ತನ್ನ ಸಹಜತೆಯಲ್ಲಿದ್ದಾನೆ. ಆ ಬೆಳಕಿನ ಸಹಜತೆಯಲ್ಲಿ ಬಾಕಿ ಎಲ್ಲವೂ ಬೆಳಗುತ್ತಾ ಇವೆ. ನಮ್ಮ ನಮ್ಮ ಸಮಾಧಾನಕ್ಕಷ್ಟೇ ದೇವರಿಗೆ ಆರತಿ ಮಾಡಿದ್ವಿ, ನಮ್ಮ ಮನಸ್ಸಿನ ಸಮಾಧಾನಕ್ಕೆ. ದೇವರಿಗೆ ಆರತಿ ಮಾಡೋದು ಅಂದರೆ ಒಂದೇ, ಕ್ಯಾಂಡಲ್ನೊಳಗೆ ಸೂರ್ಯನ ಹುಡುಕಿದ್ವಿ ಅಂತ ಹೇಳೋದು ಒಂದು. ಕ್ಯಾಂಡಲ್ ತಗೊಂಡೋಗಿ ಸೂರ್ಯನ ಹುಡುಕ್ಲಿಕ್ಕಾಗ್ತದ? ಎರಡೂ ಇಂಪಾಸಿಬಲ್. ಹಗಲಲ್ಲ ಸ್ವಾಮಿ, ರಾತ್ರಿ ಹುಡುಕಿದ್ರೆ ಸೂರ್ಯ ಸಿಗ್ತಾನೆ. ರಾತ್ರಿ ಅಡಗಿ ಬಿಟ್ಟಿರ್ತಾನೆ ಕತ್ತಲೆಯಲ್ಲಿ. ನಾವು ಕ್ಯಾಂಡಲ್ ತಗೊಂಡೋಗಿ ಯಾರು ಹುಡುಕ್ಬೇಕು? ಸೂರ್ಯ. ಇಲ್ಲಪ್ಪ, ಅದು ಸಾಧ್ಯ ಇಲ್ಲ. ಹಗಲೊತ್ತಿನೊಳಗೆ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ. ಯಾಕೆ? ಆ ಬೆಳಕೇ ಇರ್ತಾನೆ. ರಾತ್ರಿ ಸಾಧ್ಯ ಇಲ್ಲ, ದಿನದ ಸಮಯದಲ್ಲಿ ಅವಶ್ಯಕತೆ ಇಲ್ಲ. ರಾತ್ರಿ ಯಾಕೆ ಸಾಧ್ಯ ಇಲ್ಲ ಅಂತಂದರೆ ಅವನು ಮರೆ ಆಗಿರ್ತಾನೆ. ಓ, ಹಗಲತ್ತೋ ಸಾಧ್ಯ ಇದೆ, ಹಗಲತ್ತೋ ಸಾಧ್ಯ ಇದೆ, ಆದರೆ ಅವನ ಬೆಳಗುವ ಅವಶ್ಯಕತೆ ಇಲ್ಲ, ಅವನ ಬೆಳಕಿನಿಂದಲೇ ಕೂಡಿದ್ದ. ಹಾಗೆ ಆತ್ಮ ಯಾವುದು ಸದಾ ಬೆಳಕಿನಿಂದ ಕೂಡಿದೆಯೋ, ಬೆಳಕಿನಿಂದ ಕೂಡಿದಂತಹ ಆತ್ಮನನ್ನು ನಾವು ಈ ಚಂದ್ರ, ಈ ತಾರಕ, ಈ ವಿದ್ಯುತ್ತು ಇವಾವುಗಳಿಂದಲೂ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಕುತಃ ಅಯಂ ಅಗ್ನಿ, 10 ಪೈಸ ಕರ್ಪೂರ ತೋರಿಸ್ತೀಯಲ್ಲೋ ಮೂರ್ಖ, ಹಂಗೆ ತಿರುವಾಡಿದ್ದ ತಿರುವಾಡಿದ್ದ. ಅವನು ಭಗವಂತ ಒಳಗೆ ಕೂತು ನಗ್ತಾ ಇದ್ದಾನೆ. ಎಂಥವನಿವನು? ಇವನ ಮನೆ ಸುದ್ದಿ ಸಮಾಚಾರ ಕುಟುಂಬ ಎಲ್ಲ ನನಗೆ ಗೊತ್ತು, ಅವೆಲ್ಲವನ್ನು ಬೆಳಗ್ಗೆನೇ ಅವೆಲ್ಲ ನನಗೆ ಗೊತ್ತಿವೆ. ಅವನಿಗೂ ಗೊತ್ತು, ಏನು ನನಗೆ ಗೊತ್ತು ಅಂತೇಳಿ ಅದಷ್ಟು ಗೊತ್ತುಗಳನ್ನು ಬದಿಗೆ ಸರಿಸಿ ಈಗ ಅವನು ಹೇಳ್ತಾ ಇದ್ದಾನೆ. ಏನು ಅಂತಂದರೆ, ನಿನ್ನನ್ನು ನೋಡೋ ಪ್ರಯತ್ನ ಮಾಡ್ತೀನಿ, ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರೇ ನಾನು ಅವರಿಗೆ ಕಂಡಿಲ್ಲ, ಸೂರ್ಯನಿಗೆ ಕಂಡಿಲ್ಲ, ವಿದ್ಯುತ್ತುಗಳಿಗೆ ಕಂಡಿಲ್ಲ, ನಕ್ಷತ್ರಗಳಿಗೆ ಕಂಡಿಲ್ಲ, ಚಂದ್ರನಿಗೆ ಕಂಡಿಲ್ಲ. ಇವನು ನೋಡೋ ಪ್ರಯತ್ನ ಮಾಡ್ತಾನೆ. ಏನು ಐ ಎಂ ಅಗ್ನಿ ಹಿ ಕುತಃ? ಪರಮಾತ್ಮ ಇದನ್ನು ಸ್ತುತಿ ಅಂತಾದರೂ ಇಟ್ಕೋ, ಇದನ್ನು ಅನುಭವ ಅಂತಾದರೂ ಇಟ್ಕೋ, ನನಗೆ ಹಿಂಗೆ ಅನ್ನಿಸ್ತದೆ. ಏನು ಚಿಕೇತ ತಮೇವ ಭಾಂತಂ, ಆ ಬ್ರಹ್ಮನ ಸಹಜ ಸ್ಥಿತಿಯೇ ಬೆಳಕಾಗಿದೆ, ಅವನ ಸಹಜ ಸ್ಥಿತಿ ಬೆಳಕೇ ಆಗಿದೆ, ಅನ್ಯಥಾ ಇನ್ನೊಂದು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ವಂ ಅನುಭಾತಿ, ಆ ಬೆಳಕನ್ನು ಅನುಸರಿಸಿಕೊಂಡು ಬಾಕಿ ಎಲ್ಲವೂ ಕೂಡ ಪ್ರಕಾಶಮಾನವಾಗಿರ್ತವೆ. ಭಾಷ್ಯದಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಸ್ವತಃ ನದಿ ಚಲಿಸುವುದಿಲ್ಲ, ಸ್ವತಃ ತೆರೆಗಳು ಚಲಿಸುವುದಿಲ್ಲ, ಚಲಿಸ್ತಾ ಇದ್ದಂತೆ ಕಾಣ್ತವೆ, ನದಿಯು ಪ್ರವಹಿಸ್ತಾ ಇದ್ದಂತೆ ಕಾಣ್ತದೆ. ವಾಸ್ತವಿಕವಾಗಿ ಚಲನೆ ಅನ್ನೋದೇ ಇಲ್ಲ, ಅಲ್ಲಿ ನೀರು ನೀರು ನೀರು ನೀರು ಮಾತ್ರ ಇದೆ. ಆದರೂ ಕೂಡ ಅಭಿಪ್ರಾಯ ಏನು ಪಡ್ತೀವಿ ನಾವು, ಅಲ್ಲಿಯ ತೆರೆ ಇಲ್ಲಿಗೆ ಬಂತು, ಇಲ್ಲಿಯ ನೀರು ಕಾಶಿಗೆ ಹೋಯಿತು ಹೇಳ್ತಾರೆ. ಕಾಶಿ ರಾಮೇಶ್ವರ, ಕಾಶಿ ತೀರ್ಥ ತಗೊಂಡು ಕಾಶಿ ಮರಳು ತಗೊಂಡು ರಾಮೇಶ್ವರ ಬರಬೇಕು, ರಾಮೇಶ್ವರಕ್ಕೆ ಬಂದು ಅಲ್ಲೆಲ್ಲ ಸುರಿಬೇಕದು, ರಾಮೇಶ್ವರದಿಂದ ತಗೋಬೇಕು ಮತ್ತೆ ನೀರು, ಅದನ್ನು ತೊಗೊಂಡು ಹೋಗಿ ಕಾಶಿಯಲ್ಲಿ ಹಾಕ್ಬೇಕು, ಮತ್ತೆ ಕಾಶಿಯಿಂದ ತಗೋಬೇಕು, ಅದನ್ನು ತಂದು ರಾಮೇಶ್ವರ ಅಲ್ಲಿಗೆ ಒಂದು ಜೀವನ ಸಾರ್ಥಕ ಆಯಿತು, ಒಂದು ಜೀವನ ಸಾರ್ಥಕ ಆಯ್ತು. ಎಲ್ಲ ಪಾಪ ಅಧರ್ಮ ಏನು ಎಲ್ಲ ಪರ್ಫೆಕ್ಟ್ ಆಗ್ಬಿಡ್ತು, ಎಲ್ಲ ಪರ್ಫೆಕ್ಟ್ ಅಂದರೆ ಕ್ಯಾನ್ಸಲ್ ಆಗುತ್ತೆ, ಎಲ್ಲ ಫ್ರೀಸ್ ಆಗಿಬಿಡುತ್ತೆ. ಹಾಂ ಫ್ರೀಸ್, ನನಗೆ ಈ ಶಬ್ದನೇ ಗೊತ್ತಿದ್ದು, ಪ್ರಪಂಚ ಎಷ್ಟು ಕಲಿಸ್ತದೆ, ಎಲ್ಲ ಫ್ರೀಸ್, ಮುಂದೆ ಮತ್ತೆ ನಿಂಗೆ ಜನ್ಮ ಆಗೋ ತನಕ ಇವೆಲ್ಲ ಫ್ರೀಸ್ ಆಗ್ಬಿಟ್ಟಿದೆ, ಇನ್ನೊಂದು ಜನ್ಮ ಟೈಮಿಗೆ ಮತ್ತೇನಾಗ್ತದೆ, ಮತ್ತು ಇವೆಲ್ಲ ಎನ್ಕ್ಯಾಶ್ ಆಗ್ತವೆ, ಯಾವ್ಯಾವ ಎನ್ಕ್ಯಾಶ್ ಆಗ್ತವೋ ಆ ಪ್ರಕಾರ ನಿನಗೆ ಬಾಡಿ ಸಿಗ್ತದೆ. ಇದಂ ಸರ್ವಂ ವಿಭಾತಿ, ಆ ಸೂರ್ಯನು ಬೆಳಗುತ್ತಾನೆ, ಬಾಕಿ ಎಲ್ಲವೂ ಬೆಳಗಲ್ಪಡುತ್ತದೆ ಅನ್ನುವುದು ತಪ್ಪು. ನಮ್ಮ ವ್ಯವಹಾರದಲ್ಲಿ ಹೇಳ್ತೇವಲ್ಲ, ಸೂರ್ಯ ಇನ್ನೂ ಬಂದಿಲ್ಲ ರೀ, ಅದಕ್ಕೆ ನಮ್ಗೆ ಕಾಣಿಸ್ತಾ ಇಲ್ಲ. ಸೂರ್ಯ ಬಂದಾಗೆಲ್ಲ ಕಾಣಿಸ್ತದೆ ನಿಮಗೆ, ಸೂರ್ಯ ಇದ್ದಾಗ ನಮಗೆಲ್ಲವೂ ಕಾಣೋದಿಲ್ಲ. ಏನು ಕಾಣ್ತದೆ, ಏನು ಕಾಣಬೇಕಂತದ ಅದೇ ಕಾಣ್ತದೆ, ಎಲ್ಲನೂ ಕಾಣೋದಿಲ್ಲ. ನೆಪ ಸುಮ್ಮನೆ ಸೂರ್ಯ ಸೂರ್ಯ, ಬೆಳಗುವ ಸೂರ್ಯ ನಿಜವಾಗಿಯೂ ಒಳಗಡೆ ಇದ್ದಾನೆ, ಆತ್ಮಸ್ವರೂಪದಿಂದಿದ್ದಾನೆ. ತಮೇವ ಭಾಂತಂ, ಹೇ ಬ್ರಹ್ಮ ಹೇ ಪರಮಾತ್ಮ, ನೀನು ಬೆಳಗುತ್ತಾ ಇದ್ದೀಯಾ. ಸರ್ವಂ ಅನುಭಾತಿ, ಬಾಕಿ ಎಲ್ಲವೂ ಕೂಡ ನಿನ್ನನ್ನು ಅನುಸರಿಸಿಕೊಂಡೇ ಬೆಳಗುತ್ತಾ ಇವೆ. ಭಾಷ್ಯ 155. ಅತ್ರ ಉತ್ತರಮಿದಂ ಭಾತಿ ಚ ವಿಭಾತಿ ಚ ಇತಿ ಕಥಂ. ಮೇಲಿನ ಆ ಪ್ರಶ್ನೆಯ ವಿಷಯದಲ್ಲಿ ಉತ್ತರವನ್ನು ಈ ಶ್ಲೋಕದಲ್ಲಿ ಕೊಡಲಾಗಿದೆ. ಆ ಪ್ರಶ್ನೆ ಏನದು, ಅವನನ್ನು ಹೇಗೆ ತಿಳ್ಕೋಬೇಕು, ಅವನು ಬೆಳಗುತ್ತಾ ಇದ್ದಾನೋ ಅಥವಾ ಚೆನ್ನಾಗಿ ಕಾಣಿಸುತ್ತಾನೋ? ಪುಲ್ಲಿಂಗ ಅರ್ಥವನ್ನು ಕೊಟ್ಟು ಸ್ವಲ್ಪ ಸುಮ್ಮನೆ ತಿಕ್ತಾರೆ. ಏನಾಗ್ತಾನೆ ಅವ್ರಿಗೆ ಕೆದರ್ತಾರೆ. ಶ್ರೋತೃವಿನ ಬುದ್ಧಿಯನ್ನು, ಶ್ರೋತೃವಿನ ಬುದ್ಧಿಯನ್ನು ಕೆದರೋದು, ಕೆರೆದು ಕೆರೆದು ಕೆರಿಬೇಕು. ಅಂದಾಗ ಹೊಸ ವರ್ತಿ ಬರ್ತದೆ. ವರ್ತಿ ಅಂದ್ರೆ ಗೊತ್ತಾಗ್ತಲ್ಲ, ವರ್ತಿ ಅಂದ್ರೆ ಶೆಲೆ, ನೀರಿನ ಶೆಲೆ. ಮರಳು, ಮರಳಿನ ಪ್ರದೇಶದಲ್ಲಿ ಸ್ವಲ್ಪ ಹಿಂಗೆ ಹಿಂಗೆ ಕೆದರಿದ್ರೆ ಸ್ವಲ್ಪ ಒಂದು ಗುಂಡಿ ಒಂದು ತೋಡ್ಬಿಟ್ರೆ ಅಲ್ಲಿ ನೀರು ಬಲಿಷ್ಠವಾಗುತ್ತೆ. ವರ್ತಿ ಅಂತ ಅದಕ್ಕೆ ವರ್ತಿ ಅಂತ, ನೀರಿನ ವರ್ತಿ. ಏನು ಬಂಗಾರದ ವರ್ತಿ ಇರ್ತದೆ, ನೀರಿನ ವರ್ತಿನೇ. ಭಾಳ ಭಾಳ ಅಂದ್ರೆ ಮ್ಯಾಂಗನೀಸ್ ವರ್ತಿ ಸಿಗ್ಬೋದು, ಆ ಕಡೆಗೆ ಕಾಪರ್ ವರ್ತಿ ಸಿಗ್ಬೋದು ಕಲ್ಕತ್ತಾಕ್ಕೆ. ಇಷ್ಟು ಬಿಟ್ಟು ನಮಗೆ ಬೇರೆ ವರ್ತಿ ಎಲ್ಲ ಸಿಗ್ತಾವೆ. ಅವ್ರು ನೋಡು, ಪೆಟ್ರೋಲ್ ವರ್ತಿ ಸಿಗ್ತದೆ ಅರಬ್ ಕಂಟ್ರೀಸ್, ಅವೆಲ್ಲ ವರ್ತಿಗಳೇ. ಏಪ್ಪಣ್ ಕಾಯ ಓರ್ ಅಸದ್ನೇ ಇದು ಬರಸ್ ಖಾಲಿ ಅಸ್ತಾ ಮ್ಯಾಲ ಮ್ಯಾಲೆ ಇತ್ತು ಅಂದ್ರೆ ವರ್ತಿ ಅಂತ ಕರಿಬಹುದು. ಆದ್ರೆ ಈ ವರ್ತಿಗಳ ಕೆಳಗಿರ್ತಾವ, ಭೂಮಿ ಒಳಗಿರ್ತಾವ, ಖನಿಜಗಳಲ್ಲಿ ಇರ್ತಾವ, ಅದಕ್ಕೆ ವರ್ತಿ ಅನ್ಬಾರ್ದು. ಅದಕ್ಕೇನಬೇಕು ಏನಂತ ಅವರಿಗೆ ಗೊತ್ತು. ವರ್ತಿ ಅಂದ್ರೆ ಓರ್ ಅಷ್ಟಿಲ್ಲ ವರ್ತಿ, ಮೇಲಿದ್ದಿದ್ದಿಲ್ಲ ವರ್ತಿ, ಖಾಲಿ ಅಷ್ಟಿಲ್ಲ ಖಾಲ್ತಿ. ಪೆಟ್ರೋಲ್ ಖಾಲ್ತಿ, ಕಾಪರ್ ಖಾಲ್ತಿ, ಮ್ಯಾಂಗನೀಸ್ ವರ್ತಿ, ಗ್ರನೈಟ್ ವರ್ತಿ, ಮಾರ್ಬಲ್ ಖಾಲ್ತಿ, ಎಲ್ಲ ವರ್ತಿ. ನಮ್ಮ ಆತ್ಮ ಬ್ರಹ್ಮ ವರ್ತಿನ ಖಾಲ್ತಿನ ಅವ ಎಲ್ಲಿದ್ದಾನೋ ಅಲ್ಲೇ ಇದ್ದಾನೆ. ಆದರೆ ಅವನನ್ನು ತಿಳಿಯದೇ ಇದ್ದರಿಂದಾಗಿ ಯಾರು ಹಣದಲ್ಲಿ ಬ್ರಹ್ಮನನ್ನು, ಸರ್ಪತ್ತಿನಲ್ಲಿ ಬ್ರಹ್ಮನನ್ನು, ಆನಂದ ಬ್ರಹ್ಮಾನಂದ, ಎಲ್ಲ ಆನಂದಗಳು ಬ್ರಹ್ಮಾನಂದವೇ ತಿಳಿದಿದ್ರೆ. ತಿಳಿಯದೆ ಹೋದಾಗ ಆ ಕ್ಷಣ, ಆ ಸಂಬಂಧ, ಆ ಸಂದರ್ಭದಲ್ಲಿ ಯಾವ ಆನಂದ ಅದು ಮಾತ್ರ ಆನಂದ ಅವರಿಗೆ. ಎಲ್ಲ ಆನಂದಗಳು ಆನಂದ ಅಲ್ಲ. ಹೀಗಾಗಿ ಸರ್ವಂ ಇದಂ ವಿಭಾತಿ, ಈ ಸಮಸ್ತ ಈ ಜಗತ್ತೆಲ್ಲವೂ ಕೂಡ ಆ ಬ್ರಹ್ಮನ ಪ್ರಕಾಶದಲ್ಲೇ ಬೆಳಗುತ್ತಾ ಇವೆ. ಏನು ಸ್ವಾಮಿ ನೀವು ಹೇಳ್ತೀರಿ? ಒಂದ್ಸಲ ಭಾತಿ ಅಂತೀರಿ, ಒಂದ್ಸಲ ವಿಭಾತಿ ಅಂತೀರಿ, ಕಥಂ ಹಿಂಗ್ಯಾಕೆ ಹೇಳ್ತೀರಿ? ಒಂದ್ಸಲ ಬೆಳಗ್ತಾನ ಅಂತೀರಿ, ಇನ್ನೊಂದ್ಸಲ ಕಾಣ್ತಾನ ಅಂತ. ವಿಭಾತಿ ಅಂದರೆ ಕಾಣೋದು, ಭಾತಿ ಅಂದರೆ ಬೆಳಗೋದು. ಒಂದ್ಸಲ ಬೆಳಗ್ತಾನೆ ಅಂತೀರ, ಇನ್ನೊಂದ್ಸಲ ಕಾಣ್ತಾನೆ. ಯಾಕೋ ಕನ್ಫ್ಯೂಷನ್, ಕಥಂ ಹೆಂಗೆ ಹೇಳು? ನ ತತ್ರ ತಸ್ಮಿನ್ ಸ್ವಾತ್ಮಭೂತೆ ಬ್ರಹ್ಮಣಿ ಸರ್ವ ಅವಭಾಸಕಃ ಅಪಿ ಸೂರ್ಯಃ ಭಾತಿ. ಸರ್ವ ಅವಭಾಸಕಃ ಅಪಿ ಸೂರ್ಯಃ, ತತ್ರ ನ ಭಾತಿ. ಸರ್ವ ಅವಭಾಸಕ, ಜಗತ್ತನ್ನೇ ಬೆಳಗುವ ಸೂರ್ಯ. ಏನು ಆದಿತ್ಯ ಹೃದಯ ಹಾಕ್ರಿ, ಇನ್ನೇನೇನು ಹಾಕಬೇಕು ಎಲ್ಲನೂ ಹಾಕ್ರಿ. ಏನು ಹಾಡೋದು? ನಾನು ಬೆಳಗುವೆನು ಬೆಳಗಿನಲ್ಲಿ ವರ ಸೂರ್ಯ ದೇವ. ಎಷ್ಟು ವರ ತೊಂಬರ್ಲ, ಈ ಜಗತ್ತನ್ನು ಬೆಳಗಲಿ. ಸಾರಿ, ಆತ್ಮನನ್ನು ಬೆಳಗುವ ಶಕ್ತಿ ಸೂರ್ಯನಿಗೆ. ಸರ್ವ ಅವಭಾಸಿಕ ಅಪಿ, ಏಳು ಲೋಕಗಳನ್ನು ಅವನು ಬೆಳಗುತ್ತಾನೆ ಅಂತ ನೀ ಅಂದ್ರೂ ಚಿಂತೆ ಇಲ್ಲ. ಅಂತಹ ಅಮೋಘವಾದ ಸೂರ್ಯ, ಅಗಾಧವಾದ ಸೂರ್ಯ. ಸ್ವಾತ್ಮಭೂತೆ ಬ್ರಹ್ಮಣಿ ನ ವಿಭಾತಿ, ನ ಭಾತಿ ಅಲ್ಲ ನ ಭಾತಿ, ಆ ಮೊದಲನೇನ ಕೊನೆ ಭಾತಿಗೆ ಸೇರಿಸ್ಬೇಕು. ನ ಭಾತಿ ತದ್ಬ್ರಹ್ಮಣ ಪ್ರಕಾಶಯತಿ ಇತ್ಯರ್ಥ. ತದ್ಬ್ರಹ್ಮ ನ ಪ್ರಕಾಶಯತಿ ಇತ್ಯರ್ಥ, ಆ ಬ್ರಹ್ಮನನ್ನು ಪ್ರಕಾಶಿಸುವ ಶಕ್ತಿಯನ್ನು ಹೊಂದಿಲ್ಲ. ತಥಾ ನ ಚಂದ್ರತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತಃ ಅಯಂ ಅಸ್ಮದೃಷ್ಟಿಗೋಚರ. ತದ್ಬ್ರಹ್ಮ ನ ಭಾತಿ ಅಂದರೆ ಏನು? ನ ಪ್ರಕಾಶಯತಿ ಇತ್ಯರ್ಥ. ಆ ಬ್ರಹ್ಮನನ್ನು ಇದು ಪ್ರಕಾಶಿಸುವ ಸಾಧ್ಯತೆ ಇಲ್ಲ. ಬಹುಶಃ ಬೇರೆ ಟಿ ವಿಯೊಳಗೆ ಬ್ಯುಸಿಯಾಗಿರಬಹುದು, ಅದಕ್ಕೆ ಪ್ರಕಾಶಿಸ್ತು. ಇಲ್ಲ ಇಲ್ಲ, ಹಾಗೇನಿಲ್ಲ. ಅದು ಇಂಥ ದೊಡ್ಡ ಹೆಡ್ಲೈಟ್ ಅಂದರೆ ಇದು ಪ್ರಕಾಶ ಮಾಡಿಕೊಳ್ಳೋದು ಡಿಮ್ ಆಗಿತ್ತು, ಅಷ್ಟು ದೊಡ್ಡ ಹೆಡ್ಲೈಟ್. ಅದಕ್ಕೆ ಅವ್ರು ಹೇಳ್ತಾರೆ ತದ್ಬ್ರಹ್ಮ ನ ಪ್ರಕಾಶಯತಿ, ಅದು ಬೆಳಗುವುದೇ ಇಲ್ಲ. ಈ ಪ್ರಕಾರವಾದ ಪ್ರಯತ್ನಗಳಿಂದ ಬೆಳಗುವುದಿಲ್ಲ. ತಥಾ ನ ಚಂದ್ರತಾರಕಂ ನೇಮಾ ವಿದ್ಯುತೋ ಭಾಂತಿ ಹೋಗಲಿ ಬಿಡಿ, ಪೃಥ್ವಿ ಬೆಳಗಲಿಕ್ಕಿಲ್ಲ. ಚಂದ್ರ ಬೆಳಗ್ತಿರ್ಬೋದು ಅದನ್ನು, ಇಲ್ಲ. ನಕ್ಷತ್ರ ಬೆಳಗ್ತವೆ, ಇಲ್ಲ. ಇವು ಆವುಗಳಿಗೂ ಬೆಳಗುವ ಶಕ್ತಿ ಇಲ್ಲ. ಅದಕ್ಕೆ ಶಬ್ದ ಕೊಡ್ತಾರೆ ಕುತಃ ಅಯಂ ಅಸ್ಮದೃಷ್ಟಿಗೋಚರ ಅಗ್ನಿ. ಅಸ್ಮದೃಷ್ಟಿಗೋಚರ, ಏನು ಹೇಳಿದ್ದೆಲ್ಲ ನಾವು ಕೇಳಿಸ್ತೇವಿ ಬರ್ಕೋತೇವೆ ಅಂತ ತಿಳ್ಕೊಂಡಿನ. ನಮಗೂ ಸ್ವಲ್ಪ ರೀಸನಿಂಗ್ ಅದ, ಏನು ಬರ್ಕೋತೀವಿ ಬರ್ಕೋತೀವಿ, ಏನು ಬರ್ಕೊಂಬುದಿಲ್ಲ, ಬರ್ಕೊಂಬ ಬರ್ಕೊಂಡವರೆಲ್ಲ ಶಾಣ್ಯಾರು ಅಂತ ಅರ್ಥ ಅಲ್ಲ, ಬರ್ಕೊಳ್ಳೋದು ಇದ್ದವರೆಲ್ಲ ದಟ್ರು ಅಂತ ಅರ್ಥ ಅಲ್ಲ. ಕೆಲವೊಂದು ಇಲ್ಲೇ ಬರ್ಕೊಂಬಿಡ್ತಾರೆ. ಆದ್ದರಿಂದ ನಾನು ಈಗ ಹೇಳಿಕೊಡ್ತೀನಿ ಏನು ಏನು ಇದರರ್ಥ. ಭಾತಿ ವಿಭಾತಿ, ದೃಷ್ಟ ಅದೃಷ್ಟ, ಏನಿದರರ್ಥ ಹೇಳ್ತಾರೆ. ಕಿಂ ಬಹುನ, ಹೆಚ್ಚಿಗೆ ಇನ್ನೇನು ಹೇಳೋದಿದೆ? ಭಗವಂತನು ಬೆಳಗುತ್ತಾ ಇದ್ದಾನೆ, ಅವನ ಬೆಳಕಿನಲ್ಲಿ ಬಾಕಿ ಎಲ್ಲವೂ ಬೆಳಗುತ್ತಾ ಇವೆ. ಅನುಭಾತಿ ಅನುದೀಪ್ಯತೆ, ಭಗವಂತನು ಬೆಳಗ್ತಾ ಇದ್ದಾನೆ, ಅವನನ್ನು ಅರಸಿ ಅನುಸರಿಸಿಕೊಂಡು ಬಾಕಿ ಎಲ್ಲರೂ ಬೆಳಗ್ತಾ, ಬಾಕಿ ದೇವತೆಗಳು ಬಾಕಿ ನಿಯಮಗಳು ಎಲ್ಲವೂ ಕೂಡ ಬೆಳಗ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಗಳು ಕೊಡ್ತಾರೆ. ಯಥಾ ಜಲ ಉಲ್ಮಾಕ ಉಲ್ಮಾಕಾದಿ ಅಗ್ನಿ ಸಂಯೋಗಾತ್ ಅಗ್ನಿಂ ದಹಂತಂ ಅನುದಹತಿ. ಯಥಾ ಜಲುಲ್ಲೋಕ ಅಗ್ನಿ ಸಂಯೋಗಾತ್ ಅಗ್ನಿಂ ದಹಂತಂ ಅನುದಹತಿ ನ ಸತಃ. ಸರಿ ಬಿಡು, ಅಗ್ನಿಯಿಂದಾಗಿ ಪಾತ್ರೆಗಳು ಒಳಗಿರೋ ಪದಾರ್ಥಗಳು ಎಲ್ಲವೂ ಕಾಯಿಸಲ್ಪಡ್ತವೆ. ಆದರೆ ಸ್ವತಃ ಆ ಅಗ್ನಿಯು ಕಾಯ್ತದ? ಇದಕ್ಕೆ ಬಾರೋ ಅಂತಾರೆ, ಸಾಲ ತಗೊಂಡಂಗೆ. ಅವ್ರ ಕಡೆಯಿಂದ ಸಾಲ ತಗೊಂಡು ಉಪಯೋಗ ಮಾಡ್ಕೋತದೆ. ಸಾಲ ಮುಗಿಸೋ ಟೈಮ್ ಅಂದ್ಕೊಳ್ಳಿ ಹೆಡ್ ಆಫೀಸ್ ಬೇಕು ಕೊಟ್ಟರು. ಅಲ್ರಿ ನಾವು ನಿಮಗೆ ನೀವು ತೊಗೊಂಡು ಸಾಲ ವಾಪಸ್ ಕೊಡ್ರಿ ಅಂತ ಕೇಳಿದರೆ ನೀವು ಪೇಪರ್ ಅವ್ರಿಗೆ ಹೋಗಿ ಕೊಟ್ಬಿಡ್ಬೇಕೇನ್ರಪ್ಪ, ನಮ್ಮ ಕೈ ಕೊಡಬೇಕೇ ಇಲ್ಲ. ನೋಡು ಇಟ್ ರೂಸ್ ನಾ ಏನು ತುಂಬೇನಿ, ಅದು ನಂದಲ್ಲ, ಅವ್ರ ಹೆಡ್ ಆಫೀಸ್ನವರೇ ತುಂಬಿದ್ದದೆಲ್ಲ. ಆದರೆ ಇನ್ನು ಮುಂದೆ ಅವರೇ ತುಂಬಬೇಕು ಅಂತ ಒಯ್ದು ಕೊಟ್ಟೇನಿ, ಮತ್ತು ನಾನು ಯಾಕೆ ತುಂಬಲಿದ್ದಕ್ಕೆ? ಹಾಗೆ ನಾವು ನಮ್ಮ ಹೆಸರಿನಲ್ಲಿರುವ ಅಸಲಿದೆ, ಆ ಅಸಲನ್ನು ಮೊದಲು ಕರಗಿಸ್ಬೇಕು. ಏನು ಅಸಲು ಹೇಳ್ರಿ? ನಮ್ಮೆಲ್ಲರ ಹೆಸರಿನಲ್ಲಿ ಒಂದು ಅಸಲಿದೆ, ಅಜ್ಞಾನ. ಅದು ಒಂದು ಯಾರೂ ರಕ್ಷಿಕೊಳ್ಳೋದಿಲ್ಲ, ಅದನ್ನು ಬ್ರಾಕೆಟ್ ಮಾಡಿಟ್ಬಿಡ್ತಾರೆ. ಅದನ್ನು ಬ್ರಾಕೆಟ್ ಮಾಡಿಬಿಟ್ರೆ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ಕರ್ಮಗಳು ಭೋಗಗಳು ಎಲ್ಲವೂ ಸತ್ಯ ಆಗಿಬಿಡ್ತವೆ. ಏನನ್ನಾದರೂ ಮೈನಸ್ ಮಾಡಿ ಅಧ್ಯಾತ್ಮ ಚಿಂತನೆಯನ್ನು ಯಾವತ್ತಿಗೂ ಮೈನಸ್ ಮಾಡಬಾರ. ಹಾಗೆಯೇ ಲೋಕಾಹ, ಯಾವ ಲೋಕ? ಈ ಮನುಷ್ಯ ಲೋಕ. ಏನು ಮಾಡ್ತಾಯಿದೆ ಮನುಷ್ಯ ಲೋಕ? ಹೇಗೆ ಜಲ ಉಲ್ಮಾಕಾದಿ ಉಲ್ಮುಖಾದಿ ಜಲ ಉಲ್ಮುಖಾದಿ ಅಗ್ನಿ ಸಂಯೋಗಾದ, ಎಷ್ಟು ಚಂದ ಕೊಟ್ಟಾರ ನೋಡಿ. ಬೆಂಕಿಯ ಸಂಬಂಧವಾಗಿ ಅಗ್ನಿಯು ಪಾತ್ರೆಯ ಮೂಲಕವಾಗಿ ಸ್ಪರ್ಶಗೊಂಡಾಗ ಅಗ್ನಿಯ ಶಾಖ ಯಾರಿಗೆ ಹೋಗ್ತದೆ? ನೀರಿಗೆ. ಪಾತ್ರೆ ಹೋಗ್ತದೋ ನೀರಿಗೆ ಹೋಗ್ತದೆ? ಅಪ್ರತ್ಯಕ್ಷವಾಗಿ ಪಾತ್ರೆಯ ನೀರಿಗೆ ಹೋಗ್ತದೆ, ಪ್ರತ್ಯಕ್ಷವಾಗಿ ಪಾತ್ರೆ ಹೋಗುತ್ತೆ. ಹೌದಾ? ಇದರಿಂದಾಗಿ ಯಾವ ಅಗ್ನಿಯ ಮೇಲೆ ಪಾತ್ರೆ ಇರ್ತೀವೋ ಆ ಅಗ್ನಿ ಏನಾದರೂ ತನ್ನ ಅಸ್ತಿತ್ವದಲ್ಲಿ ವ್ಯತ್ಯಾಸ ಮಾಡಿಕೊಳ್ತದ? ನಾನು ಇಷ್ಟು ಹೀಟ್ ಕೊಟ್ಟುಬಿಟ್ಟೆ ಆದ್ದರಿಂದ ನಾನು ಹೀಟಿಗೆ ಇಷ್ಟು ಕಡಿಮೆ ಆದ ಅಂತ ಹೇಳಿಕ್ಕಾಗೋದಿಲ್ಲ. ನೀವು ಕೊನೆ ನೀರೇನು ನಿಮ್ಮ ಮನೆಯಲ್ಲಿ ಗ್ಯಾಸ್ ಲೈಟ್ ಮೇಲೆ ನೀವು ಕಾಯಿಸ್ಕೋತೀರಿ, ಆ ಕೊನೆ ಇನ್ನೇನು ಚಹಾ ಪುಡಿ ಅದಕ್ಕೆ ಹಾಕಬೇಕು, ಆವಾಗ ಸಿಲಿಂಡರ್ ಮುಗಿದು ಹೋಗ್ತದೆ ಅಂತ ಇಟ್ಕೊ. ಸಿಲಿಂಡರ್ ಮುಗಿದು, ಗ್ಯಾಸ್ ಮುಗಿದು. ಇನ್ನು ಗ್ಯಾಸ್ನವರಿಗೆ ತಪ್ಪರ್ಸ್ಲಿಕ್ಕೆ ಹೋಗ್ತೀರಿ, ಚಹಾ ಮಾಡುವಾಗ ಇದು ಮುಗಿದದೆ ನೀವು ಚಹಾ ಮಾಡ್ತೀರಿ ಅಂತ ಹೇಳಲಿಕ್ಕಾಗೋದಿಲ್ಲ. ನಿನ್ನ ಗ್ಯಾಸ್ ಏನು ಟ್ರಾಫಿಕ್ ಸಿಗ್ನಲ್ನಲ್ಲಿ ಹೋಗ್ತದೋ, ಡೈನಿಂಗ್ ಟೇಬಲ್ ಮೇಲೆ ಹೋಗ್ತದೋ, ಏನು ಹಾಸ್ಪಿಟ್ಲಿಗೆ ಹೋಗ್ತದೋ, ನಿನ್ನ ಗ್ಯಾಸ್ ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಆ ಗ್ಯಾಸ್ ಹೋದರೆ ನಾವೇನು ಮಾಡ್ಬೋದು? ಅದನ್ನು ಬದಲಿಸ್ಕೋಬೋದು, ಇದನ್ನು ಕೊಟ್ಟು ಖಾಲಿ ತಂದ್ಕೋಬೋದು. ಈ ಗ್ಯಾಸ್ ನಿಂತು ಹೋದರೆ ಅದಕ್ಕೆ ನಾ ಬನ್ನಿ, ನಾವೆಲ್ಲ ಹೋಗಿ ಸೂರ್ಯ ನಮಸ್ಕಾರ ಹೇಳಿ ಸೂರ್ಯನಿಗೆ ನಾವು ವಂದನೆಗಳನ್ನು ಸಲ್ಲಿಸೋಣ. ಓ ಅಂತ ಎಲ್ಲ ಹೋಗ್ಬೋದು. ಹಾಗೆ ಹೋದ ಮೇಲೆ ಏನಕ್ಕೆ ಹೋಗಿದ್ವಿ? ಈ ಸಂಸಾರದ ಭಾರ ಪೂರ್ತಿ ಇಳಿಸ್ಲಿಕ್ಕೆ ಅವನಂತ ಹೋಗಿದ್ವಿ. ಯಾಕ್ರಿ ಹೋಗಿದ್ರಿ? ತಿಂಗಳ ಪೂರ್ತಿ ಎಲ್ಲ ನಮಗೆ ಒಳಗೆ ಬಿಡೋಂಗಿಲ್ಲ, ಅದಕ್ಕೆ ನಾವು ವಿಚಾರ ಮಾಡಿದ್ವಿ ನಾವು ವಾಲಂಟಿಯರ್ ಆಗಿಬಿಡೋಣಂತೆ. ನಾವು ವಾಲಂಟಿಯರ್ ಆಗಿ ಬಂದುಬಿಟ್ರೆ ಹೆಂಗೂ ದಿನಕ್ಕೆ 3,000 ಜನ ವಾಲಂಟಿಯರ್ಸ್ ಬೇಕು. ನಾವು ವಾಲಂಟಿಯರ್ ಆಗಿ ಬಂದ್ಬಿಡೋಣಂತೆ, ನಮಗೂ ದರ್ಶನ ಸಿಗ್ತದೆ ಎಲ್ಲನೂ ಸಿಗ್ತದೆ ಅಂತ ಬಂದ್ವಿ. ಏನಾಯ್ತು? ಎಲ್ಲ ಸರಿ ಆಯಿತು ಸ್ವಾಮಿ. ಆದರೆ ನಿಮ್ಮ ಫೇವ್ರೇಟ್ ಕಲರ್ ಎಲ್ಲೂ ನಾವು ಹಾಕಲಿಕ್ಕೆ ಆಗಲೇ ಇಲ್ಲ. ನನಗೆ ಯಾವ ಫೇವ್ರೇಟ್ ಕಲರ್ ಇದೆ ಮಾರಯ್ಯ, ನಿನಗೆ ಹೆಂಗೆ ಗೊತ್ತಾಯ್ತು? ಇಲ್ಲ, ನಿಮ್ಮ ಫೇವ್ರೇಟ್ ಕಲರ್ ಯಾವುದು ಅಂತ ಗೊತ್ತಾಗ್ತ ನಮಗೆ. ಗೊತ್ತಾದ್ರೆ ಹಾಕು, ಮತ್ತು ನನಗೆ ಯಾಕೆ ಕೇಳ್ತೀನಿ? ಇಲ್ಲ, ನೀವು ಕೇಳಿ ಹಾಕಬೇಕು ಅಂತ ಕೇಳೋದೇನು ಬಂತಿದ್ರೊಳಗೆ? ಫೇವ್ರೇಟ್ ಕಲರ್ ಹಾಕಬೇಕು, ಹಾಕ್ಬಿಡು. ಆದರೂ ಕೇಳೋದು ಒಂದು ಧರ್ಮ, ಕಿಂಕರ. ಅವನು ಸಾಹುಕಾರ ಅಲ್ಲ, ಅವನು ಕಿಂಕರ. ಅವ ಯಜಮಾನಲ್ಲ, ಅವನು ಪ್ರಜಾ. ಅವನು ಮಾಲೀಕನಲ್ಲ, ಅವನು ಕ್ಷಣಿಕ. ಹಾಗೆ ಈಶನಾತ್ರಯಗಳನ್ನು ತ್ಯಾಗ ಮಾಡಿ ಇವೆಲ್ಲ ಹಿಡಿತಗಳಿಂದ ತಪ್ಪಿಸಿಕೊಂಡು ಅವನು ಏನು ಹೊರಗೆ ಬರ್ತಾನೆ, ಆ ಬೆಂಕಿಯ ಕಡ್ಡಿಯಿಂದ, ಇನ್ನೊಂದು ಸಾಣೆ ಕೊಟ್ಟಾರೆ, ಆ ಬೆಂಕಿಯ ಕಡ್ಡಿಯಿಂದ ಕೊಳ್ಳಿ ಆಟ ಆಡ್ತಾರೆ. ಸಿಂಪಲ್ ಉದಾಹರಣೆ, ಉದ್ಬತ್ತಿ ಹಚ್ತೀವಿ, ಅದನ್ನು ಹೀಗೆ ಹೀಗೆ ಮಾಡ್ತೀವಿ, ಹೀಗೆ ಹೀಗೆ ಮಾಡ್ತೀವಿ. ಅದು ಉದ್ಬತ್ತಿ ದೀಪ, ಉದ್ಬತ್ತಿ ಲೈಟ್ ಏನಿದೆ ಅದು ಇಷ್ಟೇ ಇರ್ತದೆ. ಅದು ಉದ್ದದನೋ ದಪ್ಪದನೋ, ಎತ್ತರ ಅದನೋ ಕುಳ್ಳದನೋ, ಅದು ಒಂದು ಪಾಯಿಂಟ್. ಅದು ಶೀಘ್ರವಾಗಿ ಹಿಂಗೆ ಹಿಂಗೆ ಮಾಡಿ ಗೆರೆ ಹಿಂಗೆ ಮಾಡಿ ವರ್ತುಳ. ಹಾಗಾದರೆ ಬೆಂಕಿ ವರ್ತುಳ ಆಗಿದೆಯಾ? ಬೆಂಕಿ ಅಡ್ಡಗೆರೆ ಆಗಿದೆಯಾ? ವ್ಯವಹಾರದಲ್ಲಿ ಆ ಬೆಂಕಿಯನ್ನು ಆ ಸಂದರ್ಭದಲ್ಲಿ ಕೊಳ್ಳಿ ಅಂತಲೂ ಕರಿಬೋದು, ಆ ಸಂದರ್ಭದಲ್ಲಿ ಅಡ್ಡಗೆರೆ ಅಂತ ಕರಿಬೋದು, ಆ ಸಂದರ್ಭದಲ್ಲಿ ಆನೆ ಅಂತ ಕರಿಬೋದು. ಅವ್ರಿಗೆ ಯಾವ ಥರ ಬೇಕೋ ಆ ಥರ ಕರೀತಾರೆ. ಅಲ್ಲಿ ಆನೆಯೂ ಇಲ್ಲ, ಅಲ್ಲಿ ಕೊಳ್ಳೆನೂ ಇಲ್ಲ, ಯಾವುದೂ ಇಲ್ಲ. ಹಾಗೆಯೇ ವ್ಯವಹಾರದಲ್ಲಿ ಮಂಜುನಾಥ ಅಂತ ಕರಿಬೋದು, ವ್ಯವಹಾರದಲ್ಲಿ ಚಿದ್ರೂಪ ಅಂತ ಕರಿಬೋದು. ಚಿದ್ರೂಪನೂ ಅಲ್ಲ, ಇವು ಮಂಜುನಾಥನೂ ಅಲ್ಲ, ಯಾರು ಯಾವ ಅಲ್ಲ ಅಲ್ಲ, ಇವು ಎಲ್ಲ ಆರೋಪಿತ ಸತ್ಯಗಳು, ಅಧ್ಯಾರೋಪಿತ ಸತ್ಯಗಳು. ಈ ಸತ್ಯಗಳನ್ನು ಹೊರತುಪಡಿಸಿ ನಮಗೆ ಕಾಣಬೇಕಾಗಿದೆ ಬ್ರಹ್ಮನನ್ನ. ಆದ್ದರಿಂದ ಆ ಮಾತಾಡ್ತಾರೆ, ಜುಲೋಲ್ ಜುಲ ಅಲ್ ಉಲ್ಮುಖಾದಿ ಅಗ್ನಿ ಸಂಯೋಗಾತ ದಹಂತಂ ಅನುದಹತಿ. ಬೆಳಗಿದಂತೆ ನೀರು ಕಾಸಿದಂತೆ, ಜಲ ಉಲ್ಮಕಾದಿ, ಕರೆಕ್ಟ್ ಅದು ಜಲ ಉಲ್ಮಕಾದಿ. ಉಲ್ಮಕ ಅಂದರೆ ಕಿಡಿ. ಭಾಷ್ಯ ತಸ್ಯೇವ ಭಾಸಾ ದೀಪ್ತ್ಯಾ ಸರ್ವಮಿದಂ ಸೂರ್ಯಾದಿ ವಿಭಾತಿ. ಹೇಳ್ತೇವೆ ಕೇಳಪ್ಪ, ತಸ್ಯೇವ ಭಾಸಾ, ಆ ಬ್ರಹ್ಮನ ಅಗಾಧವಾದ ಬೆಳಕಿನಲ್ಲಿ ಸರ್ವಂ ಇದಂ ಸೂರ್ಯಾದಿ ವಿಭಾತಿ. ಆ ಬೆಳಕಿನಲ್ಲಿ ಸೂರ್ಯ ಸಹಿತವಾಗಿ ಒಂದು ಇರುವವರೆಗೂ ಎಲ್ಲವೂ ಕೂಡ ಯಾರಿಂದ ಬೆಳಗಲ್ಪಡುತ್ತದೆ? ಯಾರಿಂದ? ಆ ಸೂರ್ಯನಿಂದ. ಅವನನ್ನು ಇಲ್ಲಿ ಅವರು ಉತ್ಪ್ರೇಕ್ಷೆ ಆಗಿರ್ತಾರೆ. ಏನಂತಂದರೆ ಇಲ್ಲಿ ಕೊಟ್ಟಿಲ್ಲ, ಪೂಜ್ಯ ಸ್ವಾಮೀಜಿ ಒಂದು ಸಣ್ಣ ಉದಾಹರಣೆ ಕೊಟ್ಟಾರೆ ಹೋಗಿ. ಅದಕ್ಕೇನಂತಾರೆ, ಸ್ಪರ್ಶಮಣಿ. ಸ್ಪರ್ಶಮಣಿ, ಆ ಸ್ಪರ್ಶಮಣಿಯನ್ನು ತಂದು ಇದಕ್ಕೆ ಮುಟ್ಟಿಸಿದ್ರೆ ಇದು ಬಂಗಾರ ಆಗುತ್ತೆ, ಇದಕ್ಕೆ ಮುಟ್ಟಿಸಿದ್ರೆ ಇದು ಬಂಗಾರ ಆಗುತ್ತೆ. ಸ್ಪರ್ಶಮಣಿ, ವೆರಿ ಗುಡ್. ಇದು ಬಂಗಾರ ಆಯ್ತಾ ಇಲ್ಲ? ಇದನ್ನು ತಗೊಂಡೋಗಿ ಇನ್ನೊಂದು ಮುಟ್ಟಿಸ್ರಿ, ದಟ್ಸ್ ಎಂಡ್. ಸೊ ಕೆಲವು ಸಲ ಅವರವರ ಗುರುಗಳನ್ನು ಸ್ತುತಿ ಮಾಡಲಿಕ್ಕೆ ಈ ಶಬ್ದ ಹಾಕ್ತಾರೆ. ನಮ್ಮ ಇಂತಿಂಥ ಅವ್ರ ಗುರುಗಳಂದ್ರೆ ಏನಂತ ತಿಳ್ಕೊಂಡಿರಿ? ಸ್ಪರ್ಶಮಣಿ ಇದ್ದಂಗೆ. ಅವ್ರು ಯಾರು ನೋಡ್ತಾರೋ ಅವರೆಲ್ಲ ಜ್ಞಾನಿಗಳಾಗಿರ್ಬೋದು. ಒಬ್ಬನನ್ನು ಜ್ಞಾನಿಯನ್ನು ಮಾಡೋದು ಬೇರೆ, ಆ ಜ್ಞಾನಿಗೆ ಇತರರನ್ನು ಜ್ಞಾನಿಗಳನ್ನಾಗಿ ಮಾಡುವ ಶಕ್ತಿಯನ್ನು ಕೊಡೋದು ಬೇರೆ. ನಿಮ್ಮನ್ನು ಜ್ಞಾನಿಗಳನ್ನಾಗಿ ಮಾಡಬಹುದು, ನೀವು ಇನ್ನೊಬ್ಬರಿಗೆ ಜ್ಞಾನಿಗಳನ್ನಾಗಿ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ನಾನು ನಿಮ್ಮನ್ನು ಜ್ಞಾನಿ ಮಾಡಿದ್ದು ನಿರುಪಯುಕ್ತ. ಜ್ಯೋತಸ್ಸೇ ಜ್ಯೋತ ಜಗಾದು, ಬೆಳಕಿನಿಂದಲೇ ಇನ್ನೊಂದು ಬೆಳಕನ್ನು ನಾವು ತಲುಪಲು ಸಾಧ್ಯ. ಈಗ ಈ ಮ್ಯಾಸ್ಟಿಕ್ ತಗೊಂಡು ಒಂದು ಬೆಂಕಿ ತಗೊಂಡು ಒಂದು ಬೆಂಕಿ ಹಚ್ಚಿ ನೀರು ಕಾಸ್ತೀರಿ, ನೀರು ಬೆಂಕಿ ಒಂದಕ್ಕೊಂದು ಭೌತಿಕವಾಗಿ ಸಂಬಂಧ ಬಂದುಬಿಟ್ರೆ ಬೆಂಕಿ ಆರುವುದು. ಆದರೂ ನೀರು ಬಿಸಿಯಾದದ್ದು ಬೆಂಕಿಯ ಸಾಮೀಪ್ಯದಿಂದಲೇ. ಈ ಜಗತ್ತು ಸೃಷ್ಟಿಯಾದದ್ದು ಬ್ರಹ್ಮನ ಸಾಮೀಪ್ಯದಿಂದಲೇ. ಆದರೆ ಬ್ರಹ್ಮನಿಗೂ ಈ ನೀರಿಗೂ ಮತ್ತು ಆ ಬೆಂಕಿಗೂ ಹೇಗೆ ಸಂಬಂಧ ಇಲ್ಲವೋ, ಹಾಗೆ ಸೃಷ್ಟಿತವಾದ ಈ ಜಗತ್ತಿಗೂ ಮತ್ತು ಬ್ರಹ್ಮನಿಗೂ ಯಾವ ಸಂಬಂಧವೂ ಇಲ್ಲ. ಹೀಗಾಗಿ ಹೇಳಲಿಕ್ಕೆ ಬರ್ತದೆ, ತಮೇವ ಭಾಂತಂ ಸರ್ವಂ ಇದಂ ಅನುಭಾತಿ. ನೀನು ಪ್ರಕಾಶಿಸ್ತಾ ಇದೀಯ, ನಿನ್ನ ಪ್ರಕಾಶದಲ್ಲಿ ಯಾವ್ಯಾವ ಪತ್ರ ಬಂದಾವೆ, ಯಾವ್ಯಾವ ಫೈಲ್ ಬಂದಾವೆ, ಎಲ್ಲವೂ ಬೆಳಕಾಗ್ತವೆ ಅಂತಲೂ ಒಂದು ಅರ್ಥ ಮಾಡ್ಬೋದು. ಬರೀ ಒಂದು ನೋಟ್ಬುಕ್ಕು, ಬರೀ ಒಂದು ಇಂಜಿನ್ನು, ಬರೀ ಒಂದು ಕಾರು, ಬರೀ ಒಂದು ವಾಹನ, ಬರೀ ಒಂದು ವ್ಯಕ್ತಿ, ಅಣ್ಣ ತಮ್ಮ ಯಾವುದೋ ಒಂದು ವ್ಯಕ್ತಿ, ಇದು ಮಾತ್ರದಿಂದ ಸಂಸಾರ ನಡೆಯೋದಿಲ್ಲ. ಇವೆಲ್ಲ ಒಟ್ಟು ಸೇರಿಸಿ ಸಂಸಾರ ನಡೆಯುತ್ತೆ. ಸಂಸಾರ ನಡೆಸಬೇಕು ಅಂತ ಇದ್ದು ಇವರೆಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಒಟ್ಟು ಸೇರಿಸಿಕೊಂಡು ಇರಬೇಕು ಅನ್ನುವ ತೀರಲಾರದ ಉತ್ಸಾಹ. ಜಲ ಉಲ್ಮಕಾದಿ ಅನ್ನುವ ಶಬ್ದ ಅನ್ನುವ ಉದಾಹರಣೆಯಲ್ಲಿ ಬೆಂಕಿಯ ಸಾಕ್ಷಾತ್ ಸಂಬಂಧ ಬಂದರೆ ಅದು ಬೆಂಕಿನೇ ಆರಿ ಹೋಗ್ಬಿಡ್ತು. ಬೆಂಕಿ ಇಲ್ಲದೆ ನೀರು ಬಿಸಿ ಮಾಡಲಿಕ್ಕಾಗೋದಿಲ್ಲ. ನೀರು ಬಿಸಿ ಮಾಡಬೇಕು ಅಂದರೆ ಬೆಂಕಿಯ ಸಂಬಂಧ ಬರಬೇಕಾಗಿಲ್ಲ, ಬೆಂಕಿ ಇದ್ರೇ ನೀರು ಬಿಸಿ ಆಗ್ತದೆ. ಇದೆಲ್ಲ ನೋಡ್ತಿದ್ದಕ್ಕೆ ಅಂತಂದರೆ ಸುಮಾರು 3-4 ವರ್ಷದಿಂದ ನಾವೆಲ್ಲ ನಮ್ಮ ಭಾರತ ದೇಶದ ವಿಚಾರದಲ್ಲಿ ಎಲ್ಲ ಬ್ಲ್ಯಾಂಕೆಟ್, ಏನು ನಡೀತಾ ಇದೆ ಏನೂ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಇವೆಲ್ಲವೂ ಹೇಗೆ ನಮ್ಮ ವ್ಯವಹಾರದಲ್ಲಿ ಅಜ್ಞಾನದ ವಿಷಯಗಳು, ಹಾಗೆ ಈ ಬ್ರಹ್ಮನ ವಿಚಾರದಲ್ಲಿ ಈ ನಾವೆಲ್ಲರೂ ಅಜ್ಞಾನಿಗಳಾಗಿದ್ದರಿಂದಾಗಿ ಬ್ರಹ್ಮನ ವಿಚಾರದಲ್ಲಿ ಬ್ರಹ್ಮನನ್ನು ಅರಿಯದವರಾಗಿದ್ದೀವಿ. ಹಾಗಾದ್ರೆ ಈ ಬ್ರಹ್ಮನ ಬೆಳಗುತ್ತಾನೋ ಏನು ಕಾಣ್ತಾನೋ? ಈ ಬ್ರಹ್ಮನು ಬೆಳಗುತ್ತಾನೆ ಅಂದರೆ ಬೆಳಗುತ್ತಾನೆ, ಕಾಣ್ತಾನೆ ಅಂದರೆ ಕಾಣ್ತಾನೆ, ಕಾಣೋದಿಲ್ಲ ಅಂದರೆ ಕಾಣೋದಿಲ್ಲ, ಬೆಳಗೋದಿಲ್ಲ ಅಂದರೆ ಬೆಳಗೋದಿಲ್ಲ. ಹೇಗೆ ಅಂತಂದರೆ ಅವನು ಭಾತಿಯೂ ಹೌದು, ಅವನು ವಿಭಾತಿಯು. ಅವನು ಭಾತಿ ಯಾಕೆ ಅಂದರೆ ಅವನು ಸ್ವತಃ ಬೆಳಕಿನವನಾಗಿದ್ದಾನೆ. ಅವನು ವಿಭಾತಿ ಯಾಕೆ ಅಂದರೆ ಎಲ್ಲೆಲ್ಲಿ ಏನೇನು ಕಾಣಿಸ್ತದೋ ಅದಷ್ಟು ಬ್ರಹ್ಮನ ಕಾಣುವಿಕೆಯೇ. ಭಾತಿ ವಿಭಾತಿ ಪ್ರಶ್ನೆಗೆ ಇದನ್ನು ನೀವು ಈಗಿಲ್ಲ ಅರ್ಥ ಮಾಡ್ಕೋಬೇಕು. ಏನು ಅಂದರೆ ತಸ್ಮೈ ಅಗ್ನಿ ಸಂಯೋಗಾದ ಅಗ್ನಿಂ ದಹಂತಂ ಅನುದಹತಿ ನ ಸ್ವತಃ ತದ್ವತ್. ಅಗ್ನಿಯು ನೀರನ್ನು ಬಿಸಿ ಮಾಡುತ್ತದೆ, ಬಿಸಿಯಾದ ನೀರು ಇನ್ನೊಂದು ನೀರನ್ನು ಬಿಸಿ ಮಾಡುತ್ತದೆ. ಅಗ್ನಿಯು ಕೊಳ್ಳೆಯನ್ನು ಮಾಡ್ತದೆ, ಆ ಕೊಳ್ಳೆ ಇನ್ನೊಂದು ಅಗ್ನಿಯನ್ನು ಮಾಡ್ತದೋ ಅಥವಾ ಇನ್ನೊಂದು ಕೊಳ್ಳೆಯನ್ನು ಮಾಡ್ತದೋ? ಇಲ್ಲ. ಈಗ ಹೇಳ್ರಿ, ಈ ಎರಡನೇ ಉದಾಹರಣೆಯಂತೂ ನೀವು ಪಕ್ಕ ಉತ್ತರ ಕೊಡ್ತೀರಿ. ನೀವು ಕೊಳ್ಳೆಯಿಂದ ನಾವು ವರ್ತುಳವನ್ನು ಮಾಡ್ತೇನೆ, ಈಗ ಈ ವರ್ತುಳ ಇನ್ನೊಂದು ವರ್ತುಳವನ್ನು ಮಾಡುವ ಶಕ್ತಿ ಹೊಂದಿರುತ್ತದ? ಯಾಕೆ ಅಯ್ಯೋ ಅಲ್ಲಿ ವರ್ತುಳ ಆಗೇ ಇಲ್ಲ. ಅಂತೆ ಕಂತೆಗಳ ಒಂದು ಸಂತೆ ಅದು ವರ್ತುಳ. ಎಲ್ಲಿದೆ ವರ್ತುಳ? ಇಲ್ಲಿ ಮಗನು ಹುಟ್ಟುತ್ತಾನೆ, ಮಗನಿಗೆ ಇನ್ನೊಬ್ಬ ಮಗನು ಹುಟ್ಟುವ ಸಾಧ್ಯತೆ ಇದೆ, ಅವನಿಗೆ ಮತ್ತೊಂದು ಮಗನು ಹುಟ್ಟುವ ಸಾಧ್ಯತೆ ಇದೆ. ಹಾಗೆ ಇಲ್ಲಿ ಫಿಸಿಕಲಿ ಏನಾದರೂ ಚೇಂಜ್ ಆಗಿದೆಯಾ? ಹಾಗೆಯೇ ಬ್ರಹ್ಮನಿಂದ ಈ ಜಗತ್ತು ಹುಟ್ಟಿತು ಅಂತ ನಾವು ಅಂತೀವಿ. ಹುಟ್ಟಿದ ಈ ಜಗತ್ತು ಕೊಳ್ಳೆಯಂತೆ, ರಜ್ಜು ಸರ್ಪದಂತೆ. ಮತ್ತೊಂದು ಉದಾಹರಣೆ ಕೊಡ್ರಿ. ಶುಕ್ತಿ ರಜತದಂತೆ, ಮತ್ತೆ ಮೋಟು ಮರದಂತೆ ಕಳ್ಳ, ಮತ್ತೆ ಮರುಭೂಮಿಯ ನೀರಿನಂತೆ. ಅವು ಯಾವೂ ಇಲ್ಲ ಇಲ್ಲ, ಇದ್ದಂತೆ ಸ್ಪಷ್ಟವಾಗಿ ಕಾಣಿಸ್ತವೆ, ಯಾವ ಸತ್ಯತನೂ ಇಲ್ಲ. ಹಾಗೆಯೇ ಈ ಬ್ರಹ್ಮನಿಂದ ಆದಂಥದ್ದು ಹಾಗಿದೆ, ಸ್ವತಃ ಅವನು ಬೆಳಕಿನಿಂದ ಕೂಡಿದ್ದಾನೆ, ಅವನ ಬೆಳಕಿನಿಂದ ಎಲ್ಲವೂ ಬೆಳಗಲ್ಪಡ್ತವೆ. ಆ ಬೆಳಗಲ್ಪಟ್ಟಂಥ ವಸ್ತುಗಳು ಮತ್ತೊಂದನ್ನ ಬೆಳಗುವುದಿಲ್ಲ, ಯಾಕೆಂದರೆ ಆ ವಸ್ತುಗಳ ಬೆಳಗುವಿಕೆ ಅನ್ನೋದು ಅದು ಆರೋಪಿತ. ವಸ್ತುವಿನ ಬೆಳಗುವಿಕೆಪ್ಪ ಇದು, ಇದು ವಸ್ತು ಹೌದಲ್ಲ, ಈ ವಸ್ತುವಿನ ಬೆಳಗುವಿಕೆ ಇದು ಇದು ಇನ್ನೊಂದು ವಸ್ತುವನ್ನು ಬೆಳಗುವುದಿಲ್ಲ. ಯಾಕೆ ಬೆಳಗುವುದಿಲ್ಲ? ಈ ವಸ್ತು ಆರೋಪಿತ, ಈ ವಸ್ತು ಆರೋಪಿತ ಅಂತ ಹೆಂಗೆ ಹೇಳ್ತೀರಾ ನೋಡಿ? ಸಾಕ್ಷಾತ್ ಅದೇ ನೋಡಿ, ಕಟ್ ಮಾಡಿದ್ರೆ ಹೊರಬರ್ತದೆ, ಅದೇ ನೋಡೋದ. ಇದು ಹೆಂಗೆ ಆರೋಪಿತ ಅಂತ ಕರಿತೀರಿ ನೀವು? ಲಾಜಿಕಲಿ ಹೇಳ್ರಿ, ಇದು ಹೆಂಗೆ ಆರೋಪಿತ? ನಾಮರೂಪಗಳಿಂದ ಕೂಡಿದ್ದಾಗಿದೆ. ಹೂವು ಇದೊಂದು ನಾಮ, ಇಂಥ ಆಕಾರ ಇದೊಂದು ರೂಪ. ಈ ನಾಮರೂಪಗಳನ್ನು ವಾಪಸ್ ತಗೊಂಡ್ಬಿಡಿ. ನಾಮರೂಪಗಳು ಯಾವತ್ತಿಗೂ ನಮ್ಮ ಮನೋಕಲ್ಪಿತವಾಗಿರ್ತವೆ. ವರ್ತುಳ ರೂಪ ಹೌದು, ಆದರೆ ಕಲ್ಪಿತ. ತ್ರಿಕೋಣ ರೂಪ ಹೌದು, ಆದರೆ ಕಲ್ಪಿತ. ಹಾಗೆ ನಾಮರೂಪ ಇವು ಕಲ್ಪಿತ, ವಾಪಸ್ ತಗೊಂಡ್ಬಿಟ್ರೆ ಚೈತನ್ಯ ಒಂದೇ ಇರ್ತದಲ್ಲಿ, ಇದೇ ಇದೇ. ಎಷ್ಟು ನಾಮರೂಪಗಳು ಆರೋಪಿತ, ಜಗತ್ತು ಆರೋಪಿತ. ಆರೋಪಿತ ಜಗತ್ತು ಜಡ, ಯಾಕಂದ್ರೆ ಬ್ರಹ್ಮ ಅಲ್ಲಿಲ್ಲ. ನಾಮರೂಪದಲ್ಲಿ ಬ್ರಹ್ಮ ಇಲ್ಲ. ಕಾರಣ ಏನು? ಬ್ರಹ್ಮನಿಗೆ ನಾಮರೂಪ ಇಲ್ಲ, ಅಲ್ಲೇ ಇದೆ. ನಾಮರೂಪದಲ್ಲಿ ಬ್ರಹ್ಮ ಇಲ್ಲ, ಯಾಕೆ? ಬ್ರಹ್ಮನಿಗೆ ನಾಮರೂಪ ಇಲ್ಲ. ಬ್ರಹ್ಮನಿಗೆ ನಾಮರೂಪ ಇಲ್ಲ ಅಂದಮೇಲೆ ಅದು ಜಡ, ಅದು ಜಡ ಅಂದಮೇಲೆ ಇನ್ನೊಂದು ಜಡವನ್ನು ಹೆಂಗೆ ಸೃಷ್ಟಿ ಮಾಡುತ್ತದೆ? ಇನ್ನೊಂದಿದೆ, ಚೈತನ್ಯದಿಂದ ಜಡ ಉತ್ಪತ್ತಿ ಆಗ್ತದ? ಇಲ್ಲ, ಚಿಜ್ಜಡ ಇಲ್ಲ. ಜಡದಿಂದ ಜಡ ಉತ್ಪತ್ತಿ ಆಗ್ತದ? ಇಲ್ಲ. ಚಿತ್ತಿನಿಂದ ಚಿತ್ ಉತ್ಪತ್ತಿ ಆಗ್ತದ? ಚಿತ್ತಿನಿಂದ ಚಿತ್ ಉತ್ಪತ್ತಿ ಆಗ್ತದ? ಚಿತ್ತಿನಿಂದ ಚಿತ್ ಉತ್ಪತ್ತಿ ಆಗೋದಿಲ್ಲ. ಹಾಗೆ ಉತ್ಪತ್ತಿ ಅನ್ನೋದು ಯಾವುದರಿಂದ ಆಗ್ತದೆ? ನಿಮಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಈಗ ಉತ್ಪತ್ತಿ ಯಾವುದೋ ಉತ್ಪತ್ತಿ, ಹೂ ಇರಲಿ, ಹಣ್ಣಿರಲಿ, ವೃಕ್ಷ ಇರಲಿ, ಯಾವುದೋ ಉತ್ಪತ್ತಿ, ಕ್ರಿಯೇಷನ್ ಇರಲಿ. ಉತ್ಪತ್ತಿ ಜಡದಿಂದ ಜಡ ಸಾಧ್ಯ ಇಲ್ಲ, ಚೈತನ್ಯದಿಂದ ಜಡ ಉತ್ಪತ್ತಿ ಆಗುವುದಿಲ್ಲ, ಚೈತನ್ಯದಿಂದ ಚೈತನ್ಯ ಉತ್ಪತ್ತಿ ಆಗುವುದಿಲ್ಲ. ಹಾಗೆ ಉತ್ಪತ್ತಿ ಅನ್ನುವುದು ಹೆಂಗೆ? ಉತ್ಪತ್ತಿ ಉತ್ಪತ್ತಿ ಇದು ಆರೋಪಿತ ಅನ್ನುವುದೊಂದು ಬಿಟ್ಟರೆ ನೀವು ಬೇರೆ ಉತ್ತರ ಇಲ್ಲ. ಉತ್ಪತ್ತಿ ಇದು ಆರೋಪಿತ, ಆದ್ದರಿಂದಲೇ ಆರೋಪಿತವಾದದ್ದು ಇನ್ನೊಂದು ಆರೋಪಿತವಾದದ್ದನ್ನು ಹುಟ್ಟಿಸುವುದಿಲ್ಲ. ಕನಸನಿಗೆ, ಕನಸಿನ ಪುತ್ರನಿಗೆ ಪುತ್ರನು ಜನ್ಮಿಸಿದ್ದೆ ಆದರೆ ಅವನು ನನ್ನ ಮಗನ ಮೊಮ್ಮಗನಾಗಲಿಕ್ಕೆ ಸಾಧ್ಯವಿಲ್ಲ. ಅರ್ಥ ಆಗಲಿ. ಕನಸಿನ ಪುತ್ರನಿಗೆ ಕನಸಿನಲ್ಲಿ ಮೊಮ್ಮಗನಾಗಿದ್ದಾದರೆ, ಸಾರಿ, ಅವನಿಗೆ ಮಗನಾಗಿದ್ದಾದರೆ ಎಚ್ಚರದಲ್ಲಿ ನನಗೆ ಮೊಮ್ಮಗನಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ? ಮಗನೇ ಇಲ್ಲ. ಮಗ ಅನ್ನೋದೇ ಆರೋಪಿತ, ಅವನಿಗೆ ಮಗ ಹುಟ್ಟಾನ ಅನ್ನೋದು ಇನ್ನೊಂದು ಆರೋಪಿತ. ಆ ಮಗನನ್ನು ತಂದು ನನಗೆ ಮೊಮ್ಮಗ ಅಂತ ನೀವು ಹೇಳುವಂತಂದ್ರೆ ಹೇಗೆ ಆಭಾಸವೋ ಹಾಗೆ ಇವೆಲ್ಲ ಕೊಳ್ಳಿ ನೀರು ಇತ್ಯಾದಿ ಉದಾಹರಣೆಯಲ್ಲಿ ಹೇಳಿದಂತೆ ಸೂರ್ಯನು ಬ್ರಹ್ಮನನ್ನು ಪ್ರಕಾಶಿಸಲಾರ. ಬ್ರಹ್ಮನಿಂದ ಸೂರ್ಯನ ಪ್ರಕಾಶಗೊಂಡಿರಬಹುದು. ಅಲ್ಲಿ ಮತ್ತೊಂದು ವಾದ ಇದೆ, ಬ್ರಹ್ಮನಿಂದ ಸೂರ್ಯನ ಪ್ರಕಾಶಗೊಂಡಿದ್ದಾದರೆ ಆ ಸೂರ್ಯನ ಪ್ರಕಾಶ ಒರಿಜಿನಲ್ಲೋ ಅದು ಬಾರೋಡು. ಅದು ತಂದುಕೊಂಡಿರ್ತಾನೆ, ತಂದುಕೊಂಡಿದ್ದು ಸತ್ಯನ ಏನು ಭ್ರಮಿತಾನ ಹೇಳ್ರಿ? ಬಕೆಟ್ ನೀರಿನಲ್ಲಿ ಸೂರ್ಯನು ಪ್ರತಿಬಿಂಬಿತನಾಗಿದ್ದಾದರೆ ಅದು ಎಷ್ಟೇ ಬೆಳಕನ್ನು ಕೊಟ್ಟಿರಬಹುದು, ಯಾವುದು ಪ್ರತಿಬಿಂಬಿತ ಸೂರ್ಯ? ಪ್ರತಿಬಿಂಬಿತ ಸೂರ್ಯ ಎಷ್ಟೇ ಕೋಣೆಯನ್ನು ಬೆಳಗಿರಬಹುದು ಆದರೂ ಕೂಡ ಅದು ಒರಿಜಿನಲ್ ಲೈಟ್ ಅಲ್ಲ, ಅದು ಬಾರೋಡ್ ಲೈಟ್. ಹಾಗೆ ಇಲ್ಲಿ ಕೂಡ ಎಲ್ಲ ಸರ್ವಂ ಅನುಭಾತಿ, ಎಲ್ಲವೂ ಆ ಬ್ರಹ್ಮನ ಬೆಳಕನ್ನು ಅನುಸರಿಸಿಕೊಂಡೇ ಬೆಳಕಿನಂತೆ ಕಾಣ್ತವೆ. ಕೇನೋಪನಿಷತ್ ನೋಡ್ರಿ, ಆಗಿಲ್ಲಲ್ಲ, ಆಗಿದಲ್ಲ ನಿಮಗೆ. ಕೇನೋಪನಿಷತ್ನಲ್ಲಿ ಅಲ್ಲಿ ಒಬ್ಬ ಯಕ್ಷ ಬಂದು ನಿಲ್ತಾನೆ, ರಾಕ್ಷಸರು ದೇವತೆಗಳು ಯುದ್ಧ ಆಗ್ತದೆ, ರಾಕ್ಷಸ ಸೋತೋಗ್ತಾರೆ, ದೇವತೆಗಳು ಗೆಲ್ತಾರೆ, ದೇವತೆಗಳು ಕಿಟಿ ಕಿಟಿ ಪಾರ್ಟಿ ಮಾಡ್ತಾರೆ, ಕುಣಿದಾಡ್ತಾರೆ, ಹಾರಾಡ್ತಾರೆ, ಜಿಗಿದಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾರ್ದು ಪಾರ್ಟಿ ಇದು? ದೇವತೆಗಳದು ಕಿಟಿ ಪಾರ್ಟಿ. ಮಸ್ತ್ ಕುಡಿತಾರೆ, ಅದು ಎಂಥ ರಸ ಅಂತಾರೆ, ಅದು ಅಗ್ನಿ ರಸ, ಅದು ಸೋಮರಸ ಕುಡಿದು ಭಾರೀ ತೇಲಾಡ್ತಿರ್ತಾರೆ. ಏನಂತ ತೇಲಾಡ್ತಿರ್ತಾರೆ? ಇದು ನಮ್ಮ ವಿಜಯ, ಇದು ನಮ್ಮ ವಿಜಯ, ಇದು ನಮ್ಮ ವಿಜಯ. ಹಾಗೆ ತೇಲಾಡ್ತಾ ಇದ್ದಾಗ ಬ್ರಹ್ಮ ನೋಡ್ತಾನೆ, ಎಷ್ಟು ಸಪ್ಪು ಬಂದದ ಇವರಿಗೆ, ಇಲ್ಲಿ ಬುದ್ಧಿ ಕಲಿಸ್ಬೇಕು ಅಂತಾನೆ. ಆಮೇಲೆ ಅಲ್ಲಿ ಯಕ್ಷ ಬಂದು ನಿಂದಿರ್ತಾನೆ. ಆ ಯಕ್ಷ ಬಂದು ಕಳಿ ಇವ್ರದೆಲ್ಲ ಲಕ್ಷ ಆ ಕಡೆ ಹೋಗ್ತದೆ. ಇವನು ಯಾವನಪ್ಪ ಯಕ್ಷ, ಹಿಂಗೆ ಬಂದಾನೆ, ಹೋಗು, ಅವ್ನು ಯಾರು ಕೇಳ್ಕೊಂಬ. ವಾಯುದೇವ ಹೋಗ್ತಾನೆ, ಏನಪ್ಪ ನೀನು ಯಾರು? ಏ, ಮೊದಲು ನಿನ್ನ ಪರಿಚಯ ಮಾಡ್ದು ಮಾಡ್ಕೊ, ನೀನು ಯಾರು ಹೇಳು? ನಾನು ವಾಯುಪುತ್ರ, ನಾನು ವಾಯು, ನಿನಗೆ ಗೊತ್ತಿರುವ ಇಡೀ ಜಗತ್ತು ನನಗೆ ಗುರುತಿಸ್ತದೆ. ನಾನು ಇಲ್ಲದೆ ಹೋದರೆ ಯಾರಿಗೂ ಉಸಿರಾಟನೇ ನಡೆಯುವುದಿಲ್ಲ, ನಾನು ಇಲ್ಲದೆ ಹೋದರೆ ಮಳೆ ಆಗುವುದಿಲ್ಲ. ನಾನು ಅಷ್ಟೊಂದು ಪ್ರಭಾವಕಾರಿಯಾದಂಥವನು, ನನ್ನಿಂದಲೇ ಸುನಾಮಿ ಹೇಳ್ತವೆ, ನನ್ನಿಂದಲೇ ಅನೇಕಾನೇಕ ಡಿಪ್ರೆಷನ್ಸ್ ಆಗಿ ಎಲ್ಲ ಅನಾಹುತಗಳಾಗ್ತವೆ. ನಾನು ಮಹಾ ಅನಾಹುತಕಾರಿಯೂ ಹೌದು, ಮತ್ತು ಸರ್ವರಿಗೂ ಉಪಕಾರಿಯೂ ಹೌದು. ದೊಡ್ಡ ಪುರಾಣ ಹೇಳ್ಕೊಳ್ತಾನೆ, ಸಾಕು ಸಾಕು ಸಾಕು, ಭಾಳ ಹೇಳ್ಕೊಂಡಿಯಾ ನೀನು, ನೋಡು ಇಲ್ಲೊಂದು ಸಣ್ಣ ಹುಲ್ಲಿನ ಕಡ್ಡಿ ಇಡ್ತೀನಿ, ನೀನು ಎಲ್ಲವನ್ನು ಗಾಳಿಯಿಂದ ಊದ್ತೀನಿ ಬೀಸ್ತೀನಿ ಅಂತ ಹೇಳ್ತೀಯಲ್ವೋ, ಈ ಹುಲ್ಲು ಕಡ್ಡಿಯನ್ನು ಕೂಡ ನೀನು ಏನು ಮಾಡಬೇಕೀಗ, ಅದನ್ನು ಹಾರಿಸ್ಕೊಂಡು ಹೋಗು. ಏನು ನಂಗೆ ಅವಮಾನ ಮಾಡ್ತೀಯ? ಏ, ನಾನು ಬೀಸಿದ್ರೆ ಶ್ರೀಲಂಕಾನೇ ಹಾರಿಸ್ಕೊಂಡು ಹೋಗ್ತೀನಿ, ಇಂಡೋನೇಷ್ಯಾನೇ ಹಾರಿಸ್ಕೊಂಡು ಹೋಗ್ತೀನಿ, ನಾನು ಮನಸ್ಸು ಮಾಡಿದರೆ ಏನು ಹಾರಿಸ್ಕೊಳ್ಳೋ, ನನಗೆ ಅವಮಾನ ಮಾಡ್ತೀಯ ಒಂದು ಹುಲ್ಲು ಕಡ್ಡಿ ಇಟ್ಟು. ಆತಪ್ಪ ನೀನು ಭಾಳ ದೊಡ್ಡ ಮನುಷ್ಯ, ಇದು ಒಂದು ಕೆಲಸ ಮಾಡಿಬಿಡೋನು. ಓಕೆನ, ಉಫ್ ಅಂತಾನೆ, ಅದು ಅಲಗಾಡಿದ ಉಫ್ ಉಫ್ ಅಂತಾನೆ. ಏನು ಮಾಡೋ, ಬೆವರ್ತಾನೆ, ಸಾಕಷ್ಟು ಯುದ್ಧ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಆದರೂ ಕೂಡ ಆ ತೃಣ ಅಲಗಾಡೋದಿಲ್ಲ. ಹಾಗೆ ಅಗ್ನಿ ಬರ್ತಾನೆ, ಸರ್ವಂ ದಹಾಮಿ ಅಂತ ಹೇಳ್ತಾನೆ, ಅವನ ಕಡೆಯಿಂದ ಏನು ಮಾಡಲಿಕ್ಕಾಗೋದಿಲ್ಲ. ಹೀಗೆ ಎಲ್ಲರೂ ಸೋತೋದ್ಮೇಲೆ ಕೊನೆಗೆ ಇಂದ್ರ ಒಬ್ಬನೇ ಉಳಿತಾನೆ. ಎಲ್ಲ ಇಂದ್ರಿಯಗಳು ತಮ್ಮ ಕೆಲಸ ಮುಗಿಸ್ತವೆ, ಈಗ ಇಂದ್ರಿಯಗಳ ಒಡೆಯ ಇಂದ್ರ ಹಂಗೆ ಉಳಿದಿರ್ತಾನೆ. ಅವ ಅಂತಾನೆ, ಎಲ್ಲ ಕೆಲಸಕ್ಕೆ ಬಾರ್ದು ಇದ್ದು ನಾನೇ ಹೋಗ್ತೀನಿ ಅಂತ ಸ್ವತಃ ಇಂದ್ರನೇ ಹೋಗ್ತಾನೆ. ಆವಾಗ ಇದು ಯಕ್ಷ ಮಾಯ ಆಗಿಬಿಡ್ತದೆ. ಆ ಸ್ಥಾನದಲ್ಲಿ ಉಮಾ ಮಾಯಾ ಬಂದು ನಿಂತಿರ್ತಾಳೆ. ಆಮೇಲೆ ಕೇಳ್ತಾ, ಅಮ್ಮ ಏನಮ್ಮ ಇದೆಲ್ಲ, ಅದು ಯಾರು ಬಂದದ್ದು, ನೀನು ನೋಡಿದೆಲ್ಲ, ನಿನಗೂ ಗೊತ್ತಲ್ಲ, ಇಲ್ಲಿ ಬಂದಿದ್ರು ಯಾರು ಅವರು? ಆವಾಗ ಹೇಳ್ತಾಳೆ, ನೋಡು ಯಾವ ಸೊಕ್ಕಿನಿಂದ ನೀವು ನಾವು ಗೆದ್ವಿ ನಾವು ಗೆದ್ವಿ ನಾವು ಗೆದ್ವಿ ಅಂತ ಹೇಳ್ತಾ ಇದ್ದೀವಿ, ಅದು ನಿಮ್ಮ ಯಾರ ಗೆಲುವು ಅಲ್ಲ, ಅದು ಒಳಗಿರುವಂತಹ ಪರಬ್ರಹ್ಮನ ಗೆಲುವುದು. ಆ ಬ್ರಹ್ಮನನ್ನು ನೀವು ಬಿಟ್ಟುಕೊಟ್ಟು ಯಾವಾಗ ನಾವಿದ್ದೇವೆ ನಾವಿದ್ದೇವೆ ನಾವು ಗೆದ್ದೇವೆ ನಾವು ಗೆದ್ದೇವೆ ಅಂದರೆ ಆವಾಗ ಆ ಇಂದ್ರಿಯಗಳು ಸೋತು ಹೋಗ್ಬಿಡ್ತವೆ. ಯಾಕೆ ಬ್ರಹ್ಮ ಅಲ್ಲಿ ಇಲ್ಲೇ ಇಲ್ಲ, ಹೊರಗೆ ಬಂದು ಯಕ್ಷನಾಗಿ ನಿಂತ್ಕೊಂಡಿದ್ದ. ಆ ಬ್ರಹ್ಮನೇ ಹೊರಗೆ ಬಂದು ಯಕ್ಷನಾಗಿ ನಿಂತ್ಕೊಂಡಿದ್ದರಿಂದಾಗಿ ನಿಮ್ಮ ಎಲ್ಲ ಶಕ್ತಿಗಳು ಕುಂದು ಹೋಗ್ಬಿಟ್ಟವು. ನಿಮ್ಮ ಶಕ್ತಿಗಳೆಲ್ಲ ಕುಂದಿದ್ದರಿಂದಾಗಿ ನಿಮಗೆ ಅದನ್ನು ಏನೂ ಮಾಡಲಿಕ್ಕಾಗಿಲ್ಲ, ಆ ತೃಣವನ್ನು ಏನೂ ಮಾಡಲಿಕ್ಕಾಗಲಿಲ್ಲ. ಆದ್ದರಿಂದ ಇದು ನಿಮ್ಮ ಶಕ್ತಿ ಅಲ್ಲ, ಇದು ಸಾಕ್ಷಾತ್ ಬ್ರಹ್ಮನ ಶಕ್ತಿ. ಅವನ ಸೇವೆಯಲ್ಲಿ ನಿಮ್ಗೆ ಇಟ್ಟಿದ್ದಾರೆ, ಅವನ ಸೇವಾ ಮಾಡ್ಕೊಂಡು ಹೋಗಿ ಅಷ್ಟೇ. ನಿನ್ನ ಸೇವಾ ನೀ ಮಾಡು, ನಿನ್ನ ಸೇವಾ ನೀ ಮಾಡು, ನಿನ್ನ ಸೇವಾ. ಹ್ಞೂ, ಮಲಗುಂದದ ಕತೆ ಅಲ್ಲಿದು, ಇದು ಮಲಗುಂದದ ಕತೆ ಅಲ್ಲ, ಇದು ಬ್ರಹ್ಮಲೋಕದ ಕತೆ ಇದು, ಗೊತ್ತಾಯ್ತಾ? ಅದಕ್ಕೂ ಇದಕ್ಕೆ ಜೋಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಬಟ್ ಜೋಡಿಸ್ಕೊಂಡ್ರೆ ತಪ್ಪೇನಿಲ್ಲ, ಜೋಡಿಸ್ಕೊಂಡ್ರೆ ಏನು ತಪ್ಪಿಲ್ಲ. ಎಲ್ಲ ಭಗವಂತನ ಸೇವೆ ಮಾಡ್ತೀವಿ, ಸೇವೆ ಮಾಡ್ಕೊತ ಹೋಗೋದಷ್ಟೇ, ಇನ್ನೇನಿದೆ? ಹಾಂ, ತಪ್ಪೇನಿಲ್ಲ ಅದರೊಳಗೆ. ಅದಕ್ಕೆ ಯಾವುದನ್ನು ನೀ ಹೇಳ್ತೀಯ? ಈಗ ಅದು ಬಂದು ಬೆಂಕಿ ಬಂದು ನೀರನ್ನು ಸುಟ್ಟು, ಆದ್ದರಿಂದ ಆ ಬೆಂಕಿ ಏನು ಆರಿ ಹೋಗಲಿಲ್ಲ, ಬೆಂಕಿ ಹಂಗೆ ಇದೆ. ಅದೇ ಬೆಂಕಿಯಿಂದ ಕೊಳ್ಳೆ ಮಾಡಿದ್ವಿ, ಬೆಂಕಿ ಹಾಗೇ ಇದೆ, ಅದೇನು ಹೋಗಿಲ್ಲ. ಹಾಗೆ ನಾಮರೂಪಗಳಾತ್ಮಕವಾದ ಈ ಜಗತ್ತು ಬಂದು ಹೋಗ್ತದೆ, ಆದರೆ ಆ ಬೆಳಕು ಬ್ರಹ್ಮನ ಬೆಳಕು ಹೇಗಿದೆಯೋ ಹಾಗೆ ಇದೆ ಅನ್ನುವ ಈ ಪಾಠವನ್ನು ನಾವು ಇಲ್ಲಿ ಕಾಣಬಹುದು. ಆದ್ದರಿಂದ ಏನು, ಯತಃ ಏವಂ ತದೇವ ಬ್ರಹ್ಮ ಭಾತಿ ಚ ವಿಭಾತಿ ಚ ಕಾರ್ಯಗತೇನ ವಿವಿಧೇನ ಭಾಸಾ ತಸ್ಯ ಬ್ರಹ್ಮಣಃ ಭಾರೂಪತ್ವಂ ಸ್ವತಃ ಅವಗಮ್ಯತೆ. ಅದೇ ಆ ಬ್ರಹ್ಮ ಭಾತಿ ಚ ವಿಭಾತಿ ಚ, ಅವನು ಸ್ವತಃ ಬೆಳಕಿನಿಂದ ಕೂಡಿದ್ದಾನೆ, ಮತ್ತು ಅದೇ ಬ್ರಹ್ಮನ ಬೆಳಕಿನಲ್ಲಿ ಎಲ್ಲವೂ ಬೆಳಗಲ್ಪಡ್ತಾ ಇದೆ. ಆದರೆ ಅವುಗಳಿಗೂ ಬೆಳಕನ್ನು ಮತ್ತೆ ಉಂಟು ಮಾಡುವ ಶಕ್ತಿ ಇಲ್ಲ, ಅದು ಬೆಳಕು ಬೆಳಕು ಮಾತ್ರವಾಗಿದೆ, ಅದು ಬ್ರಹ್ಮ. ತಸ್ಯ ಬ್ರಹ್ಮಣ ಯಾಕೆ ಅಂತ ಕೇಳ್ತಿರೋ? ಭಾರೂಪಂ ಭಾರೂಪತ್ವಂ. ಆದ್ದರಿಂದ ಆ ಬ್ರಹ್ಮನ ಸಹಜತೆಯೇ ಬೆಳಕು, ಬ್ರಹ್ಮನ ಸಹಜತೆಯೇ ಬೆಳಕು. ಆ ಬೆಳಕನ್ನು ನೀವು ಚೈತನ್ಯ ಅಂತ ನೀವು ಟ್ರಾನ್ಸ್ಲೇಟ್ ಮಾಡಿಕೊಂಡ್ರೆ ಚಿಂತೆ ಇಲ್ಲ. ಆ ಬೆಳಕನ್ನು ನೀವು ಅವೇರ್ನೆಸ್, ಕಾನ್ಷಿಯಸ್ನೆಸ್, ಎಚ್ಚರ ಅಂತ, ಅರಿವು ಅಂತ ನೀವು ಟ್ರಾನ್ಸ್ಲೇಟ್ ಮಾಡಿಕೊಂಡ್ರೆ ತಪ್ಪೇನಿಲ್ಲ. ಬ್ರಹ್ಮನ ಸಹಜತೆಯೇನು ಅರಿವು, ಅರಿಯಲ್ಪಟ್ಟದ್ದು ಅರಿವಲ್ಲ, ಅರಿವಿನಲ್ಲಿ ಎಲ್ಲವೂ ಅರಿಯಲ್ಪಡುತ್ತದೆ. ಅರಿಯಲ್ಪಟ್ಟದ್ದು ಅರಿವಲ್ಲ, ಅರಿವಿನಲ್ಲಿ ಎಲ್ಲವೂ ಅರಿಯಲ್ಪಡುತ್ತದೆ. ಗೊತ್ತಾಯ್ತೇನ್ರಿ? ಹೂವು ಅರಿಯಲ್ಪಡ್ತದೆ, ಹೂವು ಅರಿವಲ್ಲ. ಮೊಬೈಲ್ ಸೆಟ್ ಅರಿಯಲ್ಪಡ್ತದೆ, ಟೇಬಲ್ ಅರಿಯಲ್ಪಡ್ತದೆ, ಅವು ಯಾವುವು? ಅರಿವಲ್ಲ. ಅರಿವನ್ನು ಅರಿಯಲ್ಪಡಲು ಸಾಧ್ಯವಿಲ್ಲ, ಅದು ವಸ್ತು ಅಲ್ಲ. ಆದ್ದರಿಂದ ಹೇಗೆ ಇದನ್ನು ತಿಳ್ಕೋಬೇಕು ಅಂತಂದರೆ, ಅರಿವೇ ನಾನು, ನಾನು ಅರಿವು ಮಾತ್ರ. ಎವ್ರಿಥಿಂಗ್ ಹ್ಯಾಸ್ ಟು ಎಂಡ್ ಹಿಯರ್ ಓನ್ಲಿ. ಸ್ವತಃ ಅವಗಮ್ಯತೆ ನ ಹಿ ಸ್ವತಃ ಅವಿದ್ಯಮಾನಂ ಭಾಸನಂ ಅನ್ಯಸ್ಯ ಕರ್ತುಂ ಶಕ್ಯಂ. ಸ್ವತಃ ಅವಿದ್ಯಮಾನಂ ಅನ್ಯಸ್ಯ ಭಾಸನಂ ನ ಕರ್ತುಂ ಶಕ್ಯಂ. ಯಾವುದು ಅಜ್ಞಾನದಿಂದ ಕೂಡಿದ್ದಾಗಿದೆಯೋ ಅದು ಹೊರಗೆ ಇನ್ನೊಂದು ವಸ್ತುವನ್ನು ಪ್ರಕಾಶಗೊಳಿಸುವ ಸಾಧ್ಯತೆ ಇಲ್ಲ, ಸಾಧ್ಯ ಇಲ್ಲ. ಯಾವುದು ಅಜ್ಞಾನದಿಂದ ಕೂಡಿದ್ದಾಗಿದೆಯೋ ಅದು ಇನ್ನೊಂದು ವಸ್ತುವನ್ನು ಬೆಳಗುವ ಸಾಧ್ಯತೆ ಇಲ್ಲ. ಅಜ್ಞಾನದಿಂದ ಕುಡಿತು ಇನ್ನೊಂದು ವಸ್ತುವನ್ನು ಬೆಳಗುವುದಿಲ್ಲ. ತನ್ನನ್ನು ತಾನು ಬೆಳಗ್ತದೋ, ಸಾರಿ, ತನ್ನನ್ನು ತಾನು ಬೆಳಗದೇ ಇದ್ದರಿಂದಾಗಿಯೇ ಇನ್ನೊಂದು ವಸ್ತುವನ್ನು ಬೆಳಗಲಿಕ್ಕೆ ಆಗುವುದಿಲ್ಲ. ಮತ್ತು ಇದಕ್ಕೆ ಪರಿಹಾರ ಏನು? ಅಜ್ಞಾನ ಕಳ್ಕೊಂಬುದು ಒಂದೇ ಪರಿಹಾರ, ಬೇರೆ ಪರಿಹಾರ ಇಲ್ಲ ಅದಕ್ಕೆ. ಘಟಾದೀನಾಂ ಅನ್ಯ ಅವಭಾಸಕತ್ವ ಅದರ್ಶನಾತ್ ಭಾರೂಪಾಣಾಂ ಚ ಆದಿತ್ಯಾದೀನಾಂ ತದ್ದರ್ಶನಾತ್. ಯಾಕೆಂದರೆ ಈಗ ಈ ಘಟವು ಬೆಳಗಲ್ಪಟ್ಟಿತು, ಆದರೆ ಈ ಘಟವು ಇನ್ನೊಂದು ಘಟವನ್ನು ಬೆಳಗೋದಿಲ್ಲ. ಬಹುಶಃ ನನಗೆ ಗೊತ್ತಿಲ್ಲ ಇವುಗಳ ಭಾಷಾ ಏನಿದೆ ಅಂತೇಳಿ, ಈ ಘಟವು ಇನ್ನೊಂದು ಘಟವನ್ನು ಬೆಳಗಿದ್ದಾದರೆ ಮತ್ತೊಂದು ಘಟವು ನನ್ನನ್ನು ಯಾಕೆ ಬೆಳಗಲಿಲ್ಲ ಅಂತ ಇದನ್ನು ಹೊಡಿತು. ಹೋಗಿ ನಂಬರ್ 2 ಬೆಳಗ್ತೀಯಾ, ನನ್ನ ನಂಬರ್ 3 ಇಲ್ವಾ ಇಲ್ಲಿ, ನನಗೆ ಯಾಕೆ ಬೆಳಗಬಾರ್ದು ನೀನು? ಇದು ಬೆಳಗುವುದೇ ಇಲ್ಲ ಇನ್ನೊಬ್ಬರನ್ನ, ಹಾ ಇದು ಇನ್ನೊಬ್ಬರ ಬೆಳಕಿನಲ್ಲಿ ಬೆಳಗ್ತಿರ್ಬೋದು. ಅದಕ್ಕೆ ಘಟಾದೀನ ಘಟ ಇತ್ಯಾದಿಗಳು ಅನ್ಯ ಅವಭಾಸಕತ್ವ ಅದರ್ಶನಾಥ, ಇನ್ನೊಂದನ್ನು ಬೆಳಗಿದ್ದು ನಮಗೆ ಕಂಡು ಬಂದಿಲ್ಲ. ಘಟವು ಬಾಟ್ಲಿಯನ್ನು ಬೆಳಗೋದಿಲ್ಲ, ಘಟವು ಟೇಬಲನ್ನು ಬೆಳಗೋದಿಲ್ಲ, ಇನ್ನೊಂದು ಯಾವುದನ್ನು ಅದು ಬೆಳಗಲಿಕ್ಕೆ ಹೋಗೋದಿಲ್ಲ. ಇದು ದರ್ಶನಾಥ, ಇದು ಗೊತ್ತಿದೆ. ಭಾರೂಪಾಣಾಂಚ ಆದಿತ್ಯಾದೀನಾಂ ತದ್ದರ್ಶನಾಥ, ಸೂರ್ಯ ಇತ್ಯಾದಿಗಳು ಏನಿದ್ದರೂ ತಮ್ಮ ಬೆಳಕಿನಲ್ಲಿ ಸದಾ ಬೆಳಗ್ತಾನೆ ಇರ್ತವೆ. ನಕ್ಷತ್ರಗಳು ಬೆಳಗ್ತಾನೆ ಇರ್ತವೆ, ಚಂದ್ರ ಬೆಳಗ್ತಾನೆ ಇರ್ತವೆ. ಆದರೆ ಅವರ ಬೆಳಕಿನಲ್ಲಿ ಬೆಳಗಲ್ಪಟ್ಟಂತಹ ಜಗತ್ತು ಇನ್ನೊಂದು ಜಗತ್ತನ್ನು ಬೆಳಗುವುದಿಲ್ಲ. ಅರ್ಥ ಏನೋ, ತಾತ್ಪರ್ಯ, ಸ್ವರೂಪದಿಂದ ನೀನು ಪರಬ್ರಹ್ಮನೇ ಆಗಿದ್ದೀಯಾ, ಅರಿವಿನ ರೂಪದಲ್ಲಿ ಇದ್ದೀಯಾ, ಅರಿವೇ ನಿನ್ನ ಸಹಜ ಸ್ಥಿತಿ. ಈಗ ಒಂದು ಸುಂದರವಾದಂಥ ಒಂದು ಶ್ಲೋಕ. ಈ ಶ್ಲೋಕದಲ್ಲಿ ಸಂಸಾರ ವೃಕ್ಷದ ವಿವರಣೆಯನ್ನು ಕೊಡ್ತಾರೆ. ಊರ್ಧ್ವಮೂಲೋ ವಾಕ್ಶಾಖಃ ಈಶೋಸ್ವತ್ಥ ಸನಾತನಃ ತದೇವ ಶುಗ್ರಂ ತದ್ಬ್ರಹ್ಮ ತದೇವಾಮೃತಮುಚ್ಯತೆ ತಸ್ಮಿನ್ ಲೋಕಾಶ್ರಿತಾ ಸರ್ವೇ ತದುನಾತ್ಯೇತಿ ಕಶ್ಚನ ಏತದ್ವೈ ತತ್. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ.